ಮೆಜಾರಿಟಿಲಿ ಕಂಪನಿ ಕಾಯ್ದೆಯಡಿಯಲ್ಲೇ ಆಗಿರುವಂಥದ್ದು. ಗೌರ್ಮೆಂಟಿಂದ ಪ್ರಮೋಟ್ ಆಗಿರುವಂತಹ ಕಂಪನಿಗಳಿರ್ಬೋದು, ಎಫ್ ಪಿ ಒಗಳಿರ್ಬೋದು, ಅಥವಾ ಪ್ರೈವೇಟಾಗಿ ನೋಂದಣಿ ಆಗಿರುವಂತಹ ಎಫ್ ಪಿ ಒಗಳಿರ್ಬೋದು, ಅವೆಲ್ಲವೂ ಕೂಡ ಮೆಜಾರಿಟಿಲಿ ಕಂಪನಿ ಕಾಯ್ದೆಯಲ್ಲೇ ಆಗಿರ್ಬೋದು. ಕಂಪನಿ ಕಾಯ್ದೆ ಅಡಿಯಲ್ಲಿ ತಿದ್ದುಪಡಿ ತಂದು ರೈತ ಉತ್ಪಾದಕ ಕಂಪನಿಗಳ ನೋಂದಣಿಯನ್ನು ಸರಳೀಕರಿಸಲಾಗಿದೆ ಅಂತ ಭಾವಿಸಿದ್ದೀವಿ. ಹೌದೇ, ಅದು ಹಿಂದೆ ಕಂಪನಿ ಕಾಯ್ದೆ 1956 ಅಂತಿತ್ತು. ಅಂದರೆ ಅದರಲ್ಲೂ ಕೂಡ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳಿಗೆ ಸಪರೇಟ್ ಪ್ರತ್ಯೇಕವಾದ ಒಂದು ವಿಭಾಗವನ್ನು ಮಾಡಿದ್ರು. ಆಗಲೂ ಇತ್ತು. ಈಗ ಕಂಪನಿ ಕಾಯ್ದೆ 2013 ಕೂಡ ಅದಕ್ಕೆ ಅಂತ ಸಪರೇಟ್ ಸೆಕ್ಷನ್ ಅನ್ನು ಮಾಡಿ 378A-378ZU ತನಕ ಪ್ರೊಡ್ಯೂಸರ್ ಕಂಪನಿಗಳಿಗೆ ಅಂತಲೇ ಸಪರೇಟಾಗಿ ವಿಭಾಗಗಳನ್ನು ಮಾಡಿ ನೋಂದಣಿ, ಮತ್ತು ನೋಂದಣಿ ಆದ ನಂತರ ಏನೇನು ಮಾಡಬೇಕು ಪ್ರೊಡ್ಯೂಸರ್ ಕಂಪನಿಗಳು ಅನ್ನುವ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ತಂದಿದ್ದಾರೆ ಅದರಲ್ಲಿ. ಸೊ ಕಂಪನಿ ಕಾಯ್ದೆ ಅಡಿಯಲ್ಲಿ ನಾವು ನೋಂದಣಿ ಮಾಡಬೇಕಾದ್ರೆ ನೋಂದಣಿ ಮಾಡುವ ಪ್ರಕ್ರಿಯೆಯಲ್ಲಿ ಕೆಲವೊಂದು ಹಂತಗಳು ಬರ್ತದೆ. ಅದನ್ನು ನಾವು ಈಗ ನೋಡಬೇಕಾದ್ರೆ, ಮೊದಲನೇದಾಗಿ ಕಂಪನಿ ನೋಂದಣಿ ಮಾಡಬೇಕಾದ್ರೆ 10 ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ಇದೆ ನಮಗೆ. ಸಬ್ಸ್ಕ್ರೈಬರ್ಸ್ ಅಂದರೆ ಯಾರು? ಪ್ರೈಮರಿ ಪ್ರೊಡ್ಯೂಸರ್ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ, ಇದು ಕಂಪನಿ ಆದರೂ ಕೂಡ ಬೇರೆ ಕಂಪನಿಗಿಂತ ವಿಶಿಷ್ಟವಾದ ಕಂಪನಿ. ಅಂದರೆ ಬೇರೆ ಕಂಪನಿಗಳಾದರೆ ಪ್ರೈವೇಟ್ ಕಂಪನಿಗಳು, ಬೇರೆ ಬೇರೆ ರಿಲಯನ್ಸ್ ನೋಡಿರ್ಬೋದು, ಬೇರೆ ಬೇರೆ ಕಂಪನಿಗಳನ್ನು ನಾವು ನೋಡಿರ್ಬೋದು, ಅದರಲ್ಲಿ ಬೇರೆ ಬೇರೆ ಶೇರ್ ಹೋಲ್ಡರ್ಗಳು ಇರ್ತಾರೆ, ಮಿಕ್ಸ್ ಆಗಿರ್ತಾರೆ ಶೇರ್ ಹೋಲ್ಡರು. ಬಟ್ ಈ ಪ್ರೊಡ್ಯೂಸರ್ ಕಂಪನಿಯಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ರೈತರೇ ಶೇರ್ ಹೋಲ್ಡರ್ ಆಗುವಂಥದ್ದು. ಔಟ್ಸೈಡರ್ ಯಾರೂ ಇದರಲ್ಲಿ ಶೇರ್ ಹೋಲ್ಡರ್ ಆಗೋಕ್ಕಾಗಲ್ಲ. ರೈತರಲ್ಲದೇ ಇರೋರು ಆಗೋಕ್ಕಾಗಲ್ಲ. ಆದರೆ ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನೆಂದರೆ, ರೈತರು ಅಂದರೆ ಯಾರು? ಸಾಮಾನ್ಯ ಪರಿಭಾಷೆಯಲ್ಲಿ ಒಬ್ಬ ಗದ್ದೆನೋ ಅಥವಾ ಹೊಲ ಇರುವನೋ, ತೋಟ ಇರುವವರೋ, ಏನೋ ಒಂದು ಕೃಷಿ ವ್ಯವಸಾಯದಲ್ಲಿ ತೊಡಗಿಕೊಂಡಿರೋರನ್ನು ಮಾತ್ರ ನಾವು ರೈತರು ಅಂತ ಪರಿಗಣಿಸುವ ಒಂದು ಇದಿದೆ. ಅದು ತುಂಬ ಸಂಕುಚಿತವಾಗಿರುವಂತಹ ಒಂದು ವಿಶ್ಲೇಷಣೆ ಅಂತ ಹೇಳ್ಬೋದು, ಡೆಫಿನೇಷನ್ ಅಂತ ಹೇಳ್ಬೋದು. ಜಮೀನನ್ನು ಹೊಂದಿರೋರೆಲ್ಲ ರೈತರು ಅಂತ ಅನ್ಕೋಬಹುದು. ಆದರೆ ಕಂಪನಿ ಕಾಯ್ದೆ ಅಡಿಯಲ್ಲಿ ಪ್ರೊಡ್ಯೂಸರ್ಸ್ ಅಂತ ಹೇಳ್ತಾರೆ, ಪ್ರೈಮರಿ ಪ್ರೊಡ್ಯೂಸರ್ಸ್. ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂದರೆ ಜಮೀನನ್ನು ಹೊಂದಿರೋನು ಕೂಡ ಪ್ರೈಮರಿ ಪ್ರೊಡ್ಯೂಸರ್ಸ್. ಪ್ರೈಮರಿ ಸೆಕ್ಟರಲ್ಲಿ ಯಾರ್ಯಾರು ಕೆಲಸವನ್ನು ಮಾಡ್ತಾರೋ ಅಥವಾ ಉದ್ಯೋಗವನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ಪ್ರೈಮರಿ ಪ್ರೊಡ್ಯೂಸರ್ ಅಂತ ಕನ್ಸಿಡರ್ ಆಗ್ತಾರೆ. ಹಾಗಾದರೆ ಇವಾಗ ಒಬ್ಬ ಕುರಿ ಕಾಯೋನು ಇರ್ತಾನೆ, ಅಥವಾ ಕುರಿ ಸಾಕುವವರು ಮಾತ್ರ ಇರ್ತಾರೆ, ಅವ್ರಿಗೆ ಯಾವುದೇ ಜಮೀನುಗಳು ಇರುವುದಿಲ್ಲ. ರೇಷ್ಮೆ ಸಾಕಾಣಿಕೆ ಮಾಡ್ತಾರೆ, ರೇಷ್ಮೆ ಹುಳ ಸಾಕಿ ಅಥವಾ ರೇಷ್ಮೆ ಗೂಡನ್ನು ತಯಾರು ಮಾಡಿ ರೇಷ್ಮೆ ಸಾಕಾಣಿಕೆ ಮಾಡುವವರು ಇರ್ತಾರೆ, ಅವರಿಗೆ ಯಾವುದೇ ಥರ ಜಮೀನುಗಳು ಇರುವುದಿಲ್ಲ. ಹಾಗಾದರೆ ಅವರನ್ನು ನಾವು ರೈತರು ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ವೇ? ಈ ಪ್ರೈಮರಿ ಪ್ರೊಡ್ಯೂಸರ್ಸ್, ಪ್ರೈಮರಿ ಸೆಕ್ಟರಲ್ಲಿ ಯಾರ್ಯಾರು ಕವರ್ ಆಗ್ತಾರೋ ಅವರೆಲ್ಲರೂ ಕೂಡ ಈ ಪ್ರೊಡ್ಯೂಸರ್ ಕಂಪನಿಯನ್ನು ನೋಂದಣಿ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. ಈ ಕುರಿ ಕಾಯುವವರು ಕೂಡ, ಕುರಿ ಸಾಕಾಣಿಕೆ ಮಾಡುವವರು ಕೂಡ, ನಾನು ಇವಾಗ ಕಾಯುವರು ಅಂತ ಏನಕ್ಕಂದೆ ಅಂದರೆ ಅವ್ರದ್ದೇ ಸ್ವಂತ ಕುರಿಯಾಗಿರುತ್ತೆ, ಅವರು ಈ ಸಾಕಾಣಿಕೆ ಮಾಡ್ತಾ ಇರ್ತಾರೆ, ಮತ್ತು ಕೋಳಿ ಸಾಕಾಣಿಕೆ ಮಾಡ್ತಾ ಇರ್ತಾರೆ, ಮೀನು ಸಾಕಾಣಿಕೆ ಮಾಡ್ತಾ ಇರ್ತಾರೆ. ನಾವು ನೋಡಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಫಿಷರೀಸ್ ಡಿಪಾರ್ಟ್ಮೆಂಟಿಂದ, ಶೀಪ್ ಆ್ಯಂಡ್ ವುಲ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ, ಕುಕ್ಕೂಟ ಮಹಾಮಂಡಲದಿಂದ, ಎಲ್ಲ ಕಡೆಯಿಂದನೂ ಪ್ರೊಡ್ಯೂಸರ್ ಕಂಪನಿಗಳನ್ನು ಮಾಡಿದ್ದಾರೆ. ಆ ಸಂಬಂಧಪಟ್ಟ ರೈತರು ಅಂತ ಏನು ಹೇಳ್ತೀವಿ ಅಂದರೆ ಸಾಕಾಣಿಕೆ ಮಾಡುವರು, ಅವರೂ ಕೂಡ ಪ್ರೈಮರಿ ಪ್ರೊಡ್ಯೂಸರ್ ಅಂತಲೇ ಕನ್ಸಿಡರ್ ಆಗ್ತಾರೆ. ಸೊ ಅವರು ಈ 10 ಏನು ನಾವು ಪ್ರಮೋಟರ್ಸ್ ಏನಂತ ಹೇಳ್ತೀವಿ ಅದರಲ್ಲಿ ಕನ್ಸಿಡರ್ ಆಗ್ತಾರೆ. ಈ 10 ಪ್ರೈಮರಿ ಪ್ರೊಡ್ಯೂಸರ್ ಮುಖ್ಯವಾಗಿ ಒಂದು ಪ್ರೊಡ್ಯೂಸರ್ ಕಂಪನಿ ಮಾಡಲಿಕ್ಕೆ ಬೇಕಾಗ್ತಾರೆ. 10 ಇಂಡಿವಿಜುವಲ್ಸ್ ಅಂದರೆ ಪ್ರಮೋಟರ್ಸ್. 10 ಬೇಕೇ ಬೇಕಾ? 10 ಬೇಕೇ ಬೇಕು, ಅದಕ್ಕಿಂತ ಕಡಿಮೆ ಆಗಲ್ಲ. ಜಾಸ್ತಿ ಆಗ್ಬೋದು. ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ, ರಿಜಿಸ್ಟ್ರೇಷನ್ ಟೈಮಲ್ಲಿ ನಾವು ಒಂದು ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಸಬ್ಸ್ಕ್ರೈಬರ್ಸ್ ಏನು ನಾವು ಪ್ರಮೋಟರ್ಸ್ ಅಂತ ಹೇಳ್ತೀವಿ, 10 ಸಂಪೂರ್ಣ ವಿವರಗಳನ್ನು, KYC ಡಾಕ್ಯುಮೆಂಟ್ಸ್ಗಳಿರ್ಬೋದು, ಅವರ ಏನೇನು ಇನ್ಫಾರ್ಮೇಷನ್ ಇರ್ತದೆ ಅವ್ರದ್ದೆಲ್ಲದನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ವೆಬ್ಸೈಟಲ್ಲಿ ಒಂದಿಷ್ಟು ಸೈಜ್ ಅಂತ ಇರುತ್ತೆ, 6 MB ಅಥವಾ 10 MB, ಅಷ್ಟು ಮಿತಿಯಲ್ಲೇ ನಾವು ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ಅಪ್ಲೋಡ್ ಆಗಲ್ಲ. ಗರಿಷ್ಠ ಎಷ್ಟಿರ್ಬೋದು ಹೇಳಿ? ಜನ ಎಷ್ಟು ಬೇಕಾದರೂ ಆಗ್ಬೋದು. ಆದರೆ ನೋಂದಣಿ ಮಾಡೋ ಸಮಯದಲ್ಲಿ 10 ಇದ್ದರೆ ಸಾಕು, ಮಾಡಲಿಕ್ಕೆ ಸುಲಭ ಮತ್ತು ಬೇಗ ಆಗುವಂಥ ಪ್ರೊಸೀಜರ್ ಅದು. ಓಕೆ, 10 ಇದ್ದರೆ ಬೇಗ ನಾವು ನೋಂದಣಿಯನ್ನು ಮುಗಿಸ್ಬೋದು. ಈಗ ಸಬ್ಸ್ಕ್ರೈಬರ್ ಆದ ನಂತರ ನಾವು ಅವರ ಬೇಸಿಕ್ ಡೀಟೇಲ್ಸ್ಗಳನ್ನು ತಗೊಳ್ತೀವಿ, ಅಂದರೆ ಅವ್ರು ಕೊಡಬೇಕಾಗತ್ತೆ. ಏನು ಯಾವ್ಯಾವ ಡೀಟೇಲ್ಸ್ಗಳು ಅಂದ್ರೆ ದಾಖಲಾತಿಗಳು ಅಂದ್ರೆ ಅವರ ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್, ಇವೆರಡು ಮುಖ್ಯವಾಗಿ ಬೇಕೇ ಬೇಕು, ಕಡ್ಡಾಯವಾಗಿ ಬೇಕೇ ಬೇಕು. ಇದನ್ನ ಐ ಡಿ ಪ್ರೂಫ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆಧಾರ್ ಕಾರ್ಡನ್ನ ಐ ಡಿ ಪ್ರೂಫ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಯಾನ್ ಅನ್ನು ಬೇಕೇ ಬೇಕು, ಪ್ಯಾನ್ ಅವರ ರೂಲ್ಸ್ ಪ್ರಕಾರ ಪ್ಯಾನ್ ಬೇಕೇ ಬೇಕು. ಆಮೇಲೆ ಅಡ್ರೆಸ್ ಪ್ರೂಫ್ಗೆ ಅವರ ಲೇಟೆಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಾಗತ್ತೆ. ಲೇಟೆಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದ್ರೆ 2 ತಿಂಗಳ ಲೇಟೆಸ್ಟ್ ಟ್ರಾನ್ಸಾಕ್ಷನ್ ಅನ್ನು ಹೊಂದಿರುವಂತಹ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಅವರು ಕೊಡಬೇಕಾಗತ್ತೆ. ಈ ಮಂತ್ ಅಲ್ಲಿ ನಾವು ಈಗ ಅಕ್ಟೋಬರ್ ಅಲ್ಲಿ ನಾವು ರಿಜಿಸ್ಟರ್ ಮಾಡ್ತಿದ್ದೀವಿ ಅಂದ್ರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಟ್ರಾನ್ಸಾಕ್ಷನ್ ಇರುವಂತದ್ದನ್ನು ಕೊಡಬೇಕಾಗತ್ತೆ. ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಅವರ ಹೆಸರು ಮತ್ತೆ ಅವರ ಈಗಿನ ವಿಳಾಸ, ಈಗ ಅವರು ಯಾವ ಮನೇಲಿ ಇರ್ತಾರೆ ಆ ವಿಳಾಸ ಅಲ್ಲಿ ನಮೂದಾಗಿರಬೇಕು, ಅಪ್ಡೇಟ್ ಆಗಿರಬೇಕು. ಅದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಲ್ಲೂ ಅದೇ ವಿಳಾಸ ಇರಬೇಕು ಅಂತ ಏನು ರೂಲ್ಸ್ ಇಲ್ವಾ? ಆಧಾರ್ ಕಾರ್ಡ್ ಅಲ್ಲಿ ಐ ಡಿ ಪ್ರೂಫ್ ಆಗಿ ನಾವು ಅದನ್ನು ಕನ್ಸಿಡರ್ ಮಾಡ್ತಿರೋದ್ರಿಂದ ಅದರಲ್ಲಿ ವಿಳಾಸವನ್ನು ಯಾರು ಚೆಕ್ ಮಾಡಲ್ಲ, ಹೆಸರು ಮತ್ತೆ ಅವ್ರು ಹುಟ್ಟಿದ ದಿನಾಂಕ ಅದನ್ನು ಮಾತ್ರ ಚೆಕ್ ಮಾಡ್ತಾರೆ. ಅದರಲ್ಲಿ ಪ್ಯಾನ್ ಕಾರ್ಡ್ ಅಲ್ಲಿ ಅವ್ರ ಪ್ಯಾನ್ ನಂಬರು ಹೆಸರು ಮಾತ್ರ ಚೆಕ್ ಮಾಡ್ತಾರೆ. ಪ್ಯಾನ್ ಅಲ್ಲಿ ಮತ್ತೆ ಆಧಾರ್ ಅಲ್ಲಿ ಅವರ ಹೆಸರು ಜನ್ಮ ದಿನಾಂಕ ಮ್ಯಾಚ್ ಆಗಬೇಕು, ಸರಿಯಾಗಿ ಕರೆಕ್ಟ್ ಆಗಿರಬೇಕು. ಅಕೌಂಟ್ ಅಲ್ಲೂ ಅದೇ ಹೆಸರು, ಅಕೌಂಟ್ ಅಲ್ಲೂ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲೂ ಅದೇ ಹೆಸರು ಇರಬೇಕು. ಈಗ ಅವರು ವಾಸಿಸುವ ವಿಳಾಸ ಇರಬೇಕು. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅಡ್ರೆಸ್ ಪ್ರೂಫ್ಗೆ ಅಂತ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ, ಅವರು ಮನೆಯನ್ನು ಚೇಂಜ್ ಮಾಡಿದಾಗ ಆ ವಿಳಾಸ ಚೇಂಜ್ ಆಗಿರಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ, ಹಳೆ ವಿಳಾಸನೇ ಅದರಲ್ಲಿ ಬರ್ತಾ ಇರ್ತದೆ. ಅಂದ್ರೆ ಬ್ರಾಂಚ್ ಬೇರೆ ಕಡೆ ಇರ್ತದೆ ಅವರದ್ದು, ಅಥವಾ ವಿಳಾಸ ಅಪ್ಡೇಟ್ ಅಲ್ಲಿ ಕೊಟ್ಟಿರಲ್ಲ ಈಗಿನ ಬ್ರಾಂಚ್ಗೆ, ಅದನ್ನು ಅಪ್ಡೇಟ್ ಮಾಡಿಕೊಂಡು ಅದನ್ನು ಕೊಡಬೇಕಾಗುತ್ತೆ. ಸೊ ಇವು ಮೂರು ಮುಖ್ಯವಾಗಿ ಬೇಕಾಗಿರುವಂತಹ ಬೇಸಿಕ್ ದಾಖಲಾತಿಗಳು ಅವರದ್ದು. ಅದರ ಜೊತೆಯಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಅಂತ ಅವರು ಪ್ರೂವ್ ಮಾಡ್ಕೋಬೇಕಲ್ಲ, ನಾವು ಒಂದು ಪ್ರೈಮರಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಫಾರ್ಮರ್ ಪ್ರೊಡ್ಯೂಸರ್ಸ್. ಸೊ ಅದಕ್ಕೆ ಅವರು ಫಾರ್ಮರ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕಾಗತ್ತೆ. ಫಾರ್ಮರ್ ಸರ್ಟಿಫಿಕೇಟ್ ಅಂದ್ರೆ ಯೂಶುವಲಿ ಈಗ ಜಮೀನು ಇರುವಂತಹವರು ತಹಶೀಲ್ದಾರ್ ಆಫೀಸಲ್ಲೋ ಅಥವಾ ಕರ್ನಾಟಕದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ಅವರು ಆನ್ಲೈನ್ ಜನರೇಟೆಡ್ ಒಂದು ಫಾರ್ಮರ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಅವರು ಆರ್ ಟಿ ಸಿ ಸಾಕಾಗಲ್ವಾ? ಆರ್ ಟಿ ಸಿ ಸಾಕಾಗತ್ತೆ. ಆರ್ ಟಿ ಸಿ ಅಲ್ಲಿಕ್ಕಿಂತ ಈಗ ಏನು ಅಂದ್ರೆ ಹೆಚ್ಚಾಗಿ ಫಾರ್ಮರ್ ಸರ್ಟಿಫಿಕೇಟ್ ಅನ್ನೇ ಕೇಳುವಂತ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ರೈತ ಪ್ರಮಾಣ ಪತ್ರ, ರೈತ ಪ್ರಮಾಣ ಪತ್ರ. ಅದು ಭಾವಚಿತ್ರ ಸಹಿತ ಇರಬೇಕಾ? ಹಾಗೇನಿಲ್ಲ, ಅವರ ಹೆಸರು ಅವರ ಐಡಿಗೆ ಮ್ಯಾಚ್ ಆದ್ರೆ ಆಯ್ತದ. ಅವ್ರ ಐ ಡಿ ಕಾರ್ಡ್ ಅಲ್ಲಿ ಪ್ಯಾನ್ ಅಲ್ಲಿ ಮತ್ತೆ ಆಧಾರ್ ಅಲ್ಲಿ ಏನ್ ಹೆಸರು ಇರ್ತದೆ ಅಲ್ಲ ಅದು ಇಲ್ಲಿ ಮ್ಯಾಚ್ ಆದ್ರೆ ಆಯ್ತು. ಅಂದ್ರೆ ಅದು ತಹಶೀಲ್ದಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ. ಈಗ ಜಮೀನ್ ಇದ್ದವರಿಗಾದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಈಗ ಕೆಲವರಿಗೆ ಜಮೀನ್ ಇರಲ್ಲ, ನಾನು ಆಗ್ಲೇ ಹೇಳಿದೆ, ಈಗ ಕುರಿ ಸಾಕುವವರು ಕೋಳಿ ಸಾಕುವವರು ಅವರಿಗೆ ಜಮೀನ್ ಇರಲ್ಲ ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಅವರು ಸಂಬಂಧಪಟ್ಟ ಇಲಾಖೆಗಳು ಇರ್ತದೆಯಲ್ಲ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕುಕ್ಕುಟ ಇಲಾಖೆ, ಆ ಇಲಾಖೆಯಿಂದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಅವರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಪ್ರಮಾಣ ಪತ್ರವನ್ನು ತಗೊಳ್ಳೋಕ್ಕೂ ಆಗತ್ತೆ. ಆ ಒಂದು ಪ್ರಮಾಣ ಪತ್ರನೂ ಬೇಕು ಬೇಕು ಬೇಕು ಬೇಕಾಗತ್ತೆ. ನಂತರ ನಂತರ ಅವರ ಇಮೇಲ್ ಐ ಡಿ ಬೇಕಾಗತ್ತೆ, ಮೊಬೈಲ್ ನಂಬರ್ ಕಡ್ಡಾಯವಾಗಿ ಬೇಕಾಗತ್ತೆ. ಆಮೇಲೆ ಅವರ ಎಜುಕೇಷನ್ ಎಷ್ಟು ಓದಿದ್ದಾರೆ, ಇದಕ್ಕೆ ಕಡ್ಡಾಯವಾಗಿ ಇಷ್ಟೇ ಓದಿರಬೇಕು, ಡಿಗ್ರಿನೇ ಮಾಡಿರಬೇಕು, ಹೈಸ್ಕೂಲೇ ಮಾಡಿರಬೇಕು ಅಂತ ಯಾವುದೇ ಕಂಡೀಷನ್ಗಳಿಲ್ಲ. ಬಟ್ ಆದ್ರೂ ನಾವು ಅಪ್ಲಿಕೇಶನ್ ಹಾಕುವಾಗ ಅವರ ವಿದ್ಯಾರ್ಹತೆ ಏನು ಅನ್ನೋದನ್ನು ಕೂಡ ನಾವು ಹಾಕ್ಬೇಕಾಗ. ಏನು ಓದೇ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ನಡೆಯುತ್ತೆ. ಓದೇ ಇಲ್ಲ ಅಂದ್ರೂ ನಡೆಯಲ್ಲ, ತೊಂದರೆ ಇಲ್ಲ. ಆದ್ರೆ ಅವರ ವಿದ್ಯಾರ್ಹತೆಯನ್ನು ನಾವು ನಮೂದಿಸಬೇಕಾಗತ್ತೆ. ಏನು ಓದೇ ಇಲ್ಲ ಅಂದ್ಮೇಲೆ ಏನು ವಿದ್ಯಾರ್ಹತೆ ಹಾಕಕ್ಕಾಗತ್ತೆ? ಬಿಲೋ ಪ್ರೈಮರಿ ಅಂತಾನೆ ಹಾಕಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಅಷ್ಟೆ. ಹೌದಾ? ಹಾ, ಆ ತರ. ಬಟ್ ಅದನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ವಿದ್ಯಾರ್ಹತೆ ಎಷ್ಟಿದೆ ಅಂತ. ಇಷ್ಟು ಬೇಸಿಕ್ ಡೀಟೇಲ್ಸ್ಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅವರ ಈ KYC ಮತ್ತೆ ದಾಖಲಾತಿಗಳನ್ನು ಮ್ಯಾಚ್ ಮಾಡಿ ನಾವೊಂದು ಅವರಿಗೆ ಫೈನಲ್ ಆಗಿ ಮುಂದುವರಿಯಬಹುದು, ನೋಂದಣಿಗೆ ನಾವು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನು ಅವ್ರಿಗೆ ತಿಳಿಸ್ತೀವಿ. ಈಗ ನೋಂದಣಿ ಪ್ರಕ್ರಿಯೆಯಲ್ಲಿ ಫಸ್ಟ್ ಸ್ಟೆಪ್ ಏನಂದ್ರೆ ಹೆಸರು, ಕಂಪನಿ ಹೆಸರು ನಾಮಕರಣ ಮಾಡ್ಬೇಕಲ್ಲ ಒಂದು ಕಂಪನಿಗೆ. ಸೊ ಹೆಸರನ್ನು ಅವರು ಸೂಚಿಸ್ಬೇಕು. ಹೆಸರು ಯಾವ ಥರ ಇರಬೇಕು ಅಂದರೆ, ಈಗ ಯಾವುದೋ ಒಂದು ನಾನು ಬಿಸ್ನೆಸ್ ಮಾಡ್ತೀನಿ ಈ ಥರ ಟ್ರೇಡರ್ಸ್ XYZ ಟ್ರೇಡರ್ಸ್ ABC ವೆಂಚರ್ಸ್ ಈ ಥರ ಇಟ್ಕೊಳಕ್ಕಾಗಲ್ಲ ಪ್ರೊಡ್ಯೂಸರ್ ಕಂಪ್ನಿಗೆ. ಅದಕ್ಕೆ ಆದ ಹೆಸರಿಗೂ ಕೂಡ ಈ ಥರದ್ದೇ ಹೆಸರು ಇರಬೇಕು ಅನ್ನೋದಕ್ಕೆ ಒಂದಿಷ್ಟು ರೂಲ್ಸ್ಗಳಿದೆ. ಏನಂದರೆ ಹೆಸರು ಏನು ಇವರು ಸೂಚಿಸ್ತಾರಲ್ವ ನಾವು ನೋಂದಣಿ ಮಾಡಲಿಕ್ಕೆ ಕಂಪ್ನಿಗೆ, ಅದು ಎಕ್ಸಿಸ್ಟಿಂಗ್ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವ ಕಂಪನಿಗೆ ಸಮೀಪದಲ್ಲಿರಬಾರ್ದು, ಅಂದರೆ ಆ ಹೆಸರಿಗೆ ಸಿಮಿಲರ್ ಇರಬಾರ್ದು, ಅದೇ ಸೇಮ್ ಇರಬಾರ್ದು 100%. ಅದರ ಸಮೀಪ ಅಂದರೆ ಅದರ ಸಿಮಿಲರ್ ಕೂಡ ಇರಬಾರ್ದು ಕಂಪನಿಗೆ. ಆಮೇಲೆ ಟ್ರೇಡ್ ಮಾರ್ಕ್ ಅಂತ ರಿಜಿಸ್ಟರ್ ಮಾಡ್ತಾರೆ, ಬ್ರ್ಯಾಂಡ್ಗಳು ರಿಜಿಸ್ಟ್ರೇಷನ್ ಅಂತ ಕೇಳಿರ್ಬೋದು. ಒಂದು ವೇಳೆ ಆ ಬ್ರ್ಯಾಂಡ್ ನೇಮಲ್ಲೂ ಕೂಡ ಇವರು ಕಂಪನಿಯ ಹೆಸರು ರಿಜಿಸ್ಟರ್ ಆಗಿದ್ದರೆ, ಬೇರೆ ಯಾರಾದರೂ ಆ ಬ್ರ್ಯಾಂಡ್ ನೇಮನ್ನು ತಗೊಂಡಿದ್ದರೆ, ಟ್ರೇಡ್ ಮಾರ್ಕ್ ಅಡಿಯಲ್ಲಿ ಬ್ರ್ಯಾಂಡ್ ನೇಮನ್ನು ತಗೊಂಡಿದ್ದರೆ, ಆವಾಗಲೂ ಕೂಡ ಇವರಿಗೆ ಆ ಕಂಪನಿಯ ನೇಮು ಸಿಗಲ್ಲ. ಸೊ ಕಂಪನಿ ಹೆಸರನ್ನು ಅವರು ಫೈನಲೈಸ್ ಮಾಡಬೇಕಾದ್ರೆ ನಮಗೆ ಒಂದು 5-6 ನೇಮ್ಗಳನ್ನು ಕೊಡಬೇಕಾಗತ್ತೆ. ಯಾವ ಥರ ಇರುತ್ತೆ ಹೆಸರು ಅಂದರೆ, ಕಂಪನಿಯ ಕೊನೆಯಲ್ಲಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಅಂತ ಕಡ್ಡಾಯವಾಗಿ ಸಫಿಕ್ಸ್ ಬರುತ್ತೆ, ಸೇರಿಸ್ಬೇಕಾಗತ್ತೆ. ಅದರ ಸ್ಟಾರ್ಟಿಂಗ್ ವರ್ಡು ಇವರು ಯುನೀಕ್ ಆಗಿರೋ ವರ್ಡನ್ನು ಕೊಡಬೇಕಾಗತ್ತೆ. ಅಂದರೆ ಅಪರೂಪದಲ್ಲಿ ಅಪರೂಪ, ಎಲ್ಲೂ ಯೂಸ್ ಆಗಿರಬಾರ್ದು, ಆ ಥರ ವರ್ಡ್ಗಳನ್ನು ಅವರು ಸೆಲೆಕ್ಟ್ ಮಾಡಿ ಆ ಪದವನ್ನು ಕೊಡಬೇಕಾಗತ್ತೆ. ಅದರನ್ನು ಸೇರಿಸಿ ನಾವು ನೇಮ್ ಅವೈಲೆಬಿಲಿಟಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ತೀವಿ. ಎಲ್ಲಿ ಚೆಕ್ ಮಾಡ್ತೀವಿ ಅಂದರೆ, MCA ಅನ್ನೋ ಒಂದು ವೆಬ್ಸೈಟ್ ಇದೆ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಈಗ ನಾನೇನು ಕಂಪ್ನಿ ಕಾಯ್ದೆ 2013 ಅದರದ ಪ್ರಾವಿಷನ್ಸು, ಕಂಪ್ನಿ ನೋಂದಣಿ ಅಂತ ಹೇಳಿದ್ನಲ್ಲ, ಅದೆಲ್ಲ ಕೂಡ ಈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸೆಂಟ್ರಲ್ ಗೌರ್ಮೆಂಟಿನ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂಥದ್ದು. ಅವರ ಇದಕ್ಕೆಲ್ಲ ರೆಗ್ಯುಲೇಟರಿ ಅಥಾರಿಟಿ. ನಾವು ಏನು ಇವಾಗ ಕಂಪ್ನಿ ನೇಮ್ ಸರ್ಚ್ ಮಾಡ್ತೀವಿ ಅಥವಾ ಫೈಲ್ ಮಾಡ್ತೀವಲ್ಲ, ಅದೆಲ್ಲ MCA 21 ಅಂತ ವೆಬ್ಸೈಟ್ ಇದೆ, MCA.gov.in ಅಂತ, ಅದರಲ್ಲೇ ನಾವು ನೋಂದಣಿಯನ್ನು ಅಪ್ಲಿಕೇಶನ್ನ ಹಾಕುವಂಥದ್ದು. ಅಲ್ಲಿ ನೇಮನ್ನು ನಾವು ಸರ್ಚ್ ಮಾಡಿದಾಗ ನಮಗೆ ಈ ಕಂಪ್ನಿಯ ನೇಮ್ ಅವೈಲೆಬಿಲಿಟಿ ಇದೆಯೋ ಇಲ್ಲವೋ ಅನ್ನೋದನ್ನು ನಮಗೆ ರಿಸಲ್ಟ್ ಗೊತ್ತಾಗ್ತದೆ. ಒಂದು 70-80% ನೇಮ್ ಸಿಗುತ್ತಾ ಇಲ್ವ ಅಂತ ನಾವು ಅವ್ರಿಗೆ ಹೇಳ್ಬೋದು. ಅವರೊಂದು 5-6 ನೇಮ್ ಕೊಟ್ಟರೆ ಅದರಲ್ಲಿ ನಾವು ಅದರಲ್ಲಿ ಯಾವ ನೇಮ್ ಸೂಟ್ ಆಗುತ್ತೆ, ಯಾವ ನೇಮನ್ನು ನಾವು ಮುಂದುವರಿಸ್ಬೋದು, ಫೈನಲ್ ಮಾಡ್ಬೋದು ಅನ್ನೋದನ್ನು ನಾವು ಅವರಿಗೆ ಸಜೆಷನ್ ಕೊಡ್ಬೋದು. ಅದಾದ ನಂತರದಲ್ಲಿ ಅವರೆಲ್ಲ ಏನು ದಾಖಲಾತಿಗಳನ್ನು ಕೊಟ್ಟಿರ್ತಾರಲ್ವ, ಅದನ್ನು ಅವರು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಸಂಬಂಧಪಟ್ಟ ಕನ್ಸಲ್ಟೆಂಟ್ಗೆ ತಂದು ಕೊಡಬೇಕಾಗತ್ತೆ, ಅದನ್ನು ಮುಂದಿನ ಪ್ರೊಸೆಸ್ಗೆ ಒಳಪಡಿಸ್ಲಿಕ್ಕೆ. ಸೊ ಅವರು ಸೆಲ್ಫ್ ಅಟೆಸ್ಟೆಡ್ಡು, ಪ್ಯಾನು, ಆಧಾರು ಮತ್ತು ಈ ಚೆಕ್ಲಿಸ್ಟ್ಗಳನ್ನು ತಂದು ಕೊಟ್ಟಾದಮೇಲೆ, ನೇಮನ್ನು ಫೈನಲ್ ಮಾಡಾದಮೇಲೆ ನಾವು ನೆಕ್ಸ್ಟ್ ಪ್ರಕ್ರಿಯೆ ಡಿಜಿಟಲ್ ಸಿಗ್ನೇಚರ್ಗೆ ಹೋಗುತ್ತೆ. ಅಂದರೆ ಇವಾಗ ಡಿಜಿಟಲ್ ಸಿಗ್ನೇಚರ್ ಅಂದರೆ ಅದು ಎಲೆಕ್ಟ್ರಾನಿಕ್ ಮೋಡ್ ಆಫ್ ಸಿಗ್ನೇಚರ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು USB ಟೋಕನ್ ಥರ ಬರ್ತದೆ ಅದರಲ್ಲಿ. ಅದು ಕಡ್ಡಾಯವಾಗಿ 10 ಜನಕ್ಕೂ ಮಾಡಬೇಕಾಗತ್ತೆ. ಆ 10 ಜನ ಕೂಡ ಈ ಫಾರ್ಮನ್ನು ಫೈಲ್ ಮಾಡುವಾಗ ಸಂದರ್ಭದಲ್ಲಿ MCAದಲ್ಲಿ ನೋಂದಣಿ ಪ್ರಕ್ರಿಯೆಯಲ್ಲಿ ಆ ಸಿಗ್ನೇಚರನ್ನು ಯೂಸ್ ಮಾಡಿಕೊಂಡು ಫೈಲ್ ಮಾಡುವಂಥದ್ದು. ಅದಕ್ಕೆ ಸಪ್ರೇಟ್ ಆದ ಒಂದು ಪ್ರಕ್ರಿಯೆ ಇರ್ತದೆ. ಅವರು ಮೊಬೈಲ್ ಮತ್ತು ಇಮೇಲ್ OTP ಮುಖಾಂತರ ಅವರದ್ದು ಅಥೆಂಟಿಕೇಷನ್ ಮಾಡಿ, ಅವರ ವಿಡಿಯೋವನ್ನು ರೆಕಾರ್ಡ್ ಮಾಡಿ, ಅದನ್ನು ವೆರಿಫೈ ಮಾಡಿ ಸರ್ಟಿಫೈಯಿಂಗ್ ಅಥಾರಿಟಿ ಅಂತ ಒಬ್ರು ಇರ್ತಾರೆ, DSCಯನ್ನು ಅಪ್ರೂವ್ ಮಾಡಿ, ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ ಅದನ್ನು ಅಪ್ರೂವ್ ಮಾಡೋ ಅಥಾರಿಟಿ ಇರ್ತಾರೆ. ಅಲ್ಲಿ ಅದನ್ನು ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ನು, DSCಯನ್ನು ತೊಗೊಂಡು ತದನಂತರದಲ್ಲಿ ನೇಮನ್ನು ಅಪ್ಲೈ ಮಾಡಿ ಆ ನೇಮು ಅಪ್ರೂವ್ ಆಗಿ, ಅಂದರೆ MCAಯಿಂದ ಅದು ಅಪ್ರೂವಲ್ ಒಳಪಡ್ತದೆ. ನಾವು ಈಗ ನೇಮನ್ನು ಅದನ್ನು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅದು ಅಪ್ರೂವಲ್ ಆಗೋದಿಲ್ಲ, ಅದಕ್ಕೆ 1 ವಾರಗಳ ಸಮಯಾವಕಾಶ ತಗೊಳ್ತಾರೆ ಯೂಶ್ವಲಿ. ಸೊ 1 ವಾರ ಸಮಯಾವಕಾಶದಲ್ಲಿ ನೇಮ್ ಅಪ್ರೂವಲ್ ಬಂದಾದ ಮೇಲೆ 20 ದಿನಗಳ ವ್ಯಾಲಿಡಿಟಿ ಇರ್ತದೆ ಆ ನೇಮ್ಗೆ. 20 ದಿನಗಳ ಒಳಗಡೆ ನಾವು ಇನ್ಕಾರ್ಪೊರೇಷನ್ನ, ಅಂದರೆ ನೋಂದಣಿ ಅಪ್ಲಿಕೇಶನ್ ಅಂತ ಏನು ಹೇಳ್ತೀವಿ, ಅದನ್ನು ಫಾರ್ಮ್ SPICE 32 ಅಂತ ಹೇಳ್ತೀವಿ, ಆ ಫಾರ್ಮ್ಗೆ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದನ್ನು ಸಬ್ಮಿಟ್ ಮಾಡುವಾಗ ನಾವೇನು ಹೇಳಿದ್ವಲ್ಲ, ಈ KYC ಡೀಟೇಲ್ಸ್ ಮತ್ತು ಫಾರ್ಮರ್ ಸರ್ಟಿಫಿಕೇಟ್ಸು, ಅದನ್ನು MOA ಮತ್ತು AOA. MOA ಮತ್ತು AOA ಅಂದರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ನು ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಇದಿಷ್ಟನ್ನು ಕೂಡ ಅದರಲ್ಲಿ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅದು ಅಪ್ಲೋಡ್ ಆಗಿ ಮತ್ತೆ ಅದು ಸೆಂಟ್ರಲ್ ರಿಜಿಸ್ಟ್ರೇಷನ್ ಸೆಂಟರ್ ಅಂತ ಡೆಲ್ಲಿಯಲ್ಲಿರ್ತದೆ, ಅಲ್ಲಿ ಅದು ಎಕ್ಸಾಮಿನೇಷನ್ ಆಗ್ತದೆ. ಅಪ್ಲಿಕೇಶನ್ ಇದರಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯಾ, ಏನಾದರೂ ಇರ್ರೆಗ್ಯುಲಾರಿಟೀಸ್ ಇದೆಯಾ, ಕರೆಕ್ಟಾಗಿ ಎಲ್ಲ ಅಪ್ಲೋಡ್ ಮಾಡಿದಾರ ಅನ್ನೋದು ಅವರು ಚೆಕ್ ಮಾಡಿ ವೆರಿಫೈ ಮಾಡಿ, ಅದಾದಮೇಲೆ ಎಲ್ಲ ಸರಿಯಾಗಿದ್ದರೆ ಅದನ್ನು ನೋಂದಣಿ ಅಪ್ರೂವಲ್ ಮಾಡಿ ಅದನ್ನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಅವರು ಇಶ್ಯೂ ಮಾಡ್ತಾರೆ ನಮ್ಮ ಸಂಬಂಧಪಟ್ಟ ಕಂಪನಿಗೆ. ಈ ಮೊದಲ 10 ಜನ ಅಂತ ಹೇಳಿದ್ರಲ್ಲ, ಅದರಲ್ಲಿ ಚೇರ್ಮನ್ನು, ವೈಸ್ ಚೇರ್ಮನ್ನು ಆ ಥರದ್ದೆಲ್ಲ ಮುಂಚೆನೇ ಹಾಕ್ಕೊಂಡಿರ್ಬೇಕಾಗ್ತದ ಅಥವಾ ಏನು? ಒಳ್ಳೆಯ ಪ್ರಶ್ನೆ. ನಮಗೆ ನೋಂದಣಿ ಮಾಡುವಾಗ 10 ಜನ ಸಬ್ಸ್ಕ್ರೈಬರ್ಸ್ ಅಂದರೆ 10 ಜನ ಶೇರ್ ಹೋಲ್ಡರ್ ಅಂತ ಅರ್ಥ, ಅದು ಮೆಂಬರ್ಸ್. ಅದರ ಜೊತೆಯಲ್ಲಿ ಆ 10 ಜನರಲ್ಲಿ 5 ಜನರನ್ನು ಅವರು ನಿರ್ದೇಶಕರು ಅಂತ ಆಯ್ಕೆ ಮಾಡಬೇಕು, ಕೊಡಬೇಕಾಗ್ತದೆ. ನಿರ್ದೇಶಕರು ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅಂದರೆ ಒಂದು ಕಂಪನಿ ಮಾಡುವಾಗ ಅದಕ್ಕೆ ಮೂಲಭೂತವಾಗಿ ಬೇಕಾಗಿರುವವರು ಸದಸ್ಯರು, ಅಂದರೆ ಮೆಂಬರ್ಸು ಮತ್ತು ನಿರ್ದೇಶಕರು. ಸದಸ್ಯರು ಕಂಪನಿಯ ಓನರ್ಸ್ ಆಗಿರ್ತಾರೆ, ನಿರ್ದೇಶಕರು ಆ ಸದಸ್ಯರಿಂದ ಆಯ್ಕೆ ಆಗಲ್ಪಟ್ಟು ಕಂಪನಿಯನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಇರುವಂಥ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸು. ಸೊ 10 ಜನರಲ್ಲಿ 5 ಜನರ ಹೆಸರನ್ನು ಅವರು ಕೊಡಬೇಕಾಗ್ತದೆ. 10 ಜನರಲ್ಲೇ, ಈಗ 10 ಜನ ಬಿಟ್ಟು ಎಕ್ಸ್ಟ್ರಾ 5 ಜನರ ಕೊಡೋ ಅವಶ್ಯಕತೆ ಇಲ್ಲ. ಯಾರು 10 ಜನ ಇರ್ತಾರೋ ಅದರಲ್ಲೇ ಅವರು 5 ಜನರನ್ನು ನಿರ್ದೇಶಕರು ಅಂತ ನಮಗೆ ಮುಂಚೆನೇ ತಿಳಿಸ್ಬೇಕಾಗಿರ್ತದೆ. ಇದರಲ್ಲಿ ಯಾರು ನಿರ್ದೇಶಕರನ್ನು ಮಾಡ್ತೀವಿ ಅಂತ. ಆ ನಿರ್ದೇಶಕರು ಟೆಂಪ್ರರಿ ನಿರ್ದೇಶಕರಾಗಿರ್ತಾರೆ, ಅಂದರೆ ಕಂಪನಿಯ ಮಾಡಲಿಕ್ಕೆ ನಿರ್ದೇಶಕರ ಅವಶ್ಯಕತೆ ಇದೆಯಲ್ಲ, ಅದಕ್ಕೋಸ್ಕರ ಅವರು ನಿರ್ದೇಶಕರಾಗಿರ್ತಾರೆ. ಕಂಪನಿ ಆದಮೇಲೆ, ರಿಜಿಸ್ಟ್ರೇಷನ್ ಆದಮೇಲೆ, ನೋಂದಣಿ ಆದಮೇಲೆ 90 ದಿನಗಳ ಒಳಗಡೆ ಜನರಲ್ ಬಾಡಿ ಮೀಟಿಂಗ್, ಫಸ್ಟ್ ಆನ್ಯುವಲ್ ಜನರಲ್ ಮೀಟಿಂಗ್, ಸರ್ವಸಾಧಾರಣ ಸಭೆಯನ್ನು ಕರೆದು ಅದರಲ್ಲಿ ಮರು ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಆ ನಿರ್ದೇಶಕರ ಮರು ಆಯ್ಕೆಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು. ಅಲ್ಲಿ ತನಕ ಅವರು ಟೆಂಪ್ರರಿ ನಿರ್ದೇಶಕರಾಗಿರ್ತಾರೆ. ಒಂದು ವೇಳೆ ಮರು ಆಯ್ಕೆ ಆಗುವಾಗ ಬೇರೆಯವರು ಆಯ್ಕೆ ಆದರೆ ಮತ್ತೆ ಎಲ್ಲ ಪ್ರೊಸೀಜರ್ ಮೊದಲಿಂದ ಮಾಡಬೇಕಾಗತ್ತಾ? ಇಲ್ಲ, ನೋಂದಣಿ ಆದಮೇಲೆ ಅದರ ಪ್ರಕ್ರಿಯೆ ಮುಗಿದ್ಬಿಡ್ತದೆ. ನೆಕ್ಸ್ಟ್ ಇರೋದು ಪೋಸ್ಟ್ ಇನ್ಕಾರ್ಪೊರೇಷನ್ ಕಾಂಪ್ಲೈನ್ಸ್ ಅಂತ ಹೇಳ್ತೀವಿ. ಕಂಪನಿ ರೆಡಿ ಆಯ್ತು, ಇವಾಗ ಕಂಪನಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಯಾರು ಸಮರ್ಥರು ಅನ್ನೋದನ್ನು ಸದಸ್ಯರೇ ಆಯ್ಕೆ ಮಾಡಬೇಕು. ಈಗಿನ ನಿರ್ದೇಶಕರು, ಕಂಪನಿ ನೋಂದಣಿ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋ ನಿರ್ದೇಶಕರು ಸಮರ್ಥರು ಅಂತಾದರೆ ಅವರನ್ನೇ ಕಂಟಿನ್ಯೂ ಮಾಡ್ಬೋದು. ಅವ್ರ ಜೊತೆಗಾಗಿ 5 ಜನರನ್ನು ಜೊತೆಗೆ ಮತ್ತೆ 5 ಜನರನ್ನು ಸೇರಿಸ್ಕೋಬೋದು. ಒಟ್ಟಾರೆ 15 ಜನ ನಿರ್ದೇಶಕರನ್ನು ಸೇರಿಸ್ಕೊಳ್ಳೋ ಅವಕಾಶ ಇದೆ ಕಂಪನಿಯ ಬೋರ್ಡಲ್ಲಿ ಬೋರ್ಡ್ ಆಫ್ ಡೈರೆಕ್ಟರಲ್ಲಿ 15 ಜನ. ಈಗ 5 ಜನರ ಜೊತೆ 10 ಜನರ ಎಕ್ಸ್ಟ್ರಾನು ಸೇರಿಸ್ಕೋಬಹುದು, ಅಥವಾ ಈ 5 ಜನರನ್ನೇ ಮಾತ್ರ ಎಲೆಕ್ಟ್ ಮಾಡಿ ಮುಂದಿನ ಅವಧಿಗೆ ಅವರನ್ನು ಕಳಿಸ್ಬೋದು. ಸೊ ಈ ಎರಡು ಅವಕಾಶಗಳು ಕೂಡ ಕಂಪನಿಗೆ ಇರುವಂತದ್ದು. ಅವಧಿ ಎಷ್ಟಿರುತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ? ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಒಬ್ಬರಿಗೆ 5 ವರ್ಷದ ಅವಧಿ ಇರ್ತದೆ. ಇದ ಸಾಮಾನ್ಯವಾಗಿ ಈ ಕಂಪನಿ ಕಾಯ್ದೆಯಲ್ಲಿ ಹೇಳಿರುವ ಪ್ರಕಾರ 5 ವರ್ಷದ ಒಂದು ಅವಧಿಗೆ ಅವರು ನಿರ್ದೇಶಕರಾಗಬಹುದು. ಅವರಲ್ಲೇ ಒಬ್ಬರು ಚೇರ್ಮನ್ ಅಂತ ಆಗ್ತಾರ? ಫಸ್ಟ್ ಬೋರ್ಡ್ ಮೀಟಿಂಗ್ ಮಾಡಿದಾಗ, ಕಂಪನಿ ನೋಂದಣಿ ಆದಮೇಲೆ 30 ದಿನಗಳಲ್ಲಿ ಒಂದು ಬೋರ್ಡ್ ಮೀಟಿಂಗನ್ನು ಮಾಡಬೇಕು. ಆ ಬೋರ್ಡ್ ಮೀಟಿಂಗಲ್ಲಿ ಕಂಪನಿಯ ಈ ಮುಂದಿನ ಸಭೆಗಳಿಗೆ ಯಾರು ಚೇರ್ಮನ್ ಅಂತ ಅವರು ಅಲ್ಲೇ ಆಯ್ಕೆ ಮಾಡ್ಕೋಬಹುದು. ಓಕೆ, ಅದನ್ನೇನು ಕಂಪನಿ ಇವರಿಗೆ ತಿಳಿಸೋ ಅಗತ್ಯ ಇಲ್ಲ. ಈಗ ತಾವು MOA ಅಂತ ಹೇಳಿದ್ರಲ್ಲ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಆಮೇಲೆ ಇನ್ನೊಂದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಏನು ಹಾಗಂದ್ರೇನು? ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನು ನಾವು ಆಡು ಭಾಷೆಯಲ್ಲಿ ಅಥವಾ ಜನರಲ್ ಆಗಿ ನಾವು ಏನದನ್ನ ಹೇಳುವಾಗ ಬೈಲಾ ಅಂತ ಹೇಳ್ಬೋದು. ಸೊಸೈಟಿ ಬೈಲಾ ಇದ್ದ ಇವಾಗ ಅದನ್ನು ತುಂಬ ಟೆಕ್ನಿಕಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಬೈಲಾ, ಕಂಪನಿಯ ಆಗು ಹೋಗುಗಳನ್ನು ಕಂಪನಿ ಯಾವ ಥರ ನಡೆಸ್ಕೊಂಡು ಹೋಗಬೇಕು ಲೀಗಲಿ ಅನ್ನೋದನ್ನು ಈ MOA ಮತ್ತು AOA, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮತ್ತು ಮೆಮೊರಾಂಡಮ್ ಆಫ್ ಅಸೋಸಿಯೇಷನಲ್ಲಿ ಹೇಳಿರ್ತಾರೆ. ಮೆಮೊರಾಂಡಮ್ ಆಫ್ ಅಸೋಸಿಯೇಷನಲ್ಲಿ ಕಂಪನಿ ಯಾವ ಉದ್ದೇಶಕ್ಕೆ ರಚಿತವಾಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಮೇನ್ ಅಬ್ಜೆಕ್ಟಿವ್ಸ್. ಈಗ ಬೇರೆ ಕಂಪನಿ ಥರ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳು ಬಿಸ್ನೆಸ್ ಮಾಡಲಿಕ್ಕೆ ಬೇರೆ ಬಿಸ್ನೆಸ್, ಅಂದರೆ ಇವಾಗ ನಾನು ಒಂದು ಮೈನಿಂಗ್ ಕಂಪ್ನಿ ಮೈನಿಂಗ್ ಮಾಡ್ತೀನಿ, ಪೆಟ್ರೋಲ್ ಬಂಕ್ ಮಾಡ್ತೀನಿ, ಅಥವಾ ಯಾವುದೋ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತೀನಿ ಅನ್ನೋದ ಪರ್ಪಸ್ಸಿಗೋಸ್ಕರ ನಾವು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಓಪನ್ ಮಾಡಲಿಕ್ಕೆ ಆಗಲ್ಲ. ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಓಪನ್ ಮಾಡಲಿಕ್ಕೆ ಕಂಪನಿ ಕಾಯ್ದೆ ಸೆಕ್ಷನ್ 378B ಪ್ರಕಾರ ಒಂದು 7-8 ಅಬ್ಜೆಕ್ಟಿವ್ಗಳನ್ನು ಹಾಕಿದ್ದಾರೆ, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಅಬ್ಜೆಕ್ಟಿವನ್ನು ಮಾತ್ರ ಇವರು ಮಾಡಬೇಕು. ಏನಂದರೆ ಜನರಲ್ ಆಗಿ ಕೃಷಿಗೆ, ಪ್ರೈಮರಿ ಸೆಕ್ಟರ್ಗೆ ಉತ್ತೇಜನ ಕೊಡುವಂತಹ ಆ್ಯಕ್ಟಿವಿಟೀಸ್ಗಳೇನಿರ್ತದೆ, ರೈತರ ಏಳಿಗೆಗೆ ಸಹಕಾರಿಯಾಗುವಂತಹ ಆ್ಯಕ್ಟಿವಿಟೀಸ್ ಏನಿರ್ತದೆ, ಬಿಸ್ನೆಸ್ ಏನಿರ್ತದೆ, ಅದನ್ನು ಮಾತ್ರ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯವರು ಮಾಡಬೇಕಾಗತ್ತೆ. ಅದನ್ನು ಈ ಮೆಮೊರಾಂಡಮ್ ಆಫ್ ಅಸೋಸಿಯೇಷನಲ್ಲಿ ವಿವರವಾಗಿ ತಿಳಿಸಿರ್ತಾರೆ. ಅದರ ಜೊತೆಯಲ್ಲಿ ಕಂಪನಿಯ ಷೇರು ಕ್ಯಾಪಿಟಲ್, ಷೇರು ಬಂಡವಾಳ ಎಷ್ಟು ಇರಬೇಕು, ಎಷ್ಟು ಇದೆ, ಮತ್ತು 10 ಜನ ಸ್ಟಾರ್ಟಿಂಗ್ 10 ಜನರ ಷೇರ್ ಎಷ್ಟಿದೆ, ಒಂದು ಷೇರಿನ ಮುಖಬೆಲೆ ಎಷ್ಟು, ಕಂಪನಿಯ ನೋಂದಾಯಿತ ಸ್ಥಳ ಯಾವುದು, ರಿಜಿಸ್ಟರ್ಡ್ ಆಫೀಸ್ ಅಡ್ರೆಸ್ ಯಾವುದು, ಕಂಪನಿಯ ಹೆಸರೇನು, ಅದರೆಲ್ಲ ಕ್ಲಾಸ್ಗಳು ಬರ್ತದೆ ಅದರಲ್ಲಿ. ಅದನ್ನೆಲ್ಲ ವಿವರವಾಗಿ ಹೇಳಿರ್ತಾರೆ ಅದರಲ್ಲಿ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನಲ್ಲಿ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ ಕಂಪನಿ ಕಾಯ್ದೆಯ ಸಂಕ್ಷಿಪ್ತ ರೂಪ ಅಂತ ಹೇಳ್ಬೋದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಕಂಪನಿ ಕಾಯ್ದೆಯಲ್ಲಿ 100 ಸೆಕ್ಷನ್ಗಳಿದೆ. ಆ 100 ಸೆಕ್ಷನ್ಗಳನ್ನು, ರೂಲ್ಸ್ಗಳನ್ನು, ನೋಟಿಫಿಕೇಷನ್ಗಳನ್ನು ನೋಡಲಿಕ್ಕೆ ಆಗಲ್ಲ, ಹೋಗಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಅಂತ ಬೈಲಾ, ನಾವು ಯೂಶ್ವಲಿ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಬೈಲಾ ಅಂತ ಏನು ಹೇಳ್ತೀವಲ್ವ, ಅದರಲ್ಲಿ ಕಂಪನಿಯ ವ್ಯವಹಾರಗಳು ಯಾವ ಥರ ಇರಬೇಕು, ಕಂಪನಿ ಡೈರೆಕ್ಟರ್ಗಳು ಯಾವ ಥರ, ರೆಸ್ಪಾನ್ಸಿಬಿಲಿಟಿ ಏನು ಅವ್ರದ್ದು, ಸೊಸೈಟಿಯ ಸೆಕ್ರೆಟರಿಯ ರೆಸ್ಪಾನ್ಸಿಬಿಲಿಟಿ ಏನು, ಅದೇ ಥರ ಇದರಲ್ಲೂ ಕೂಡ ಕಂಪನಿ ಉದ್ದೇಶಕ್ಕೆ ಪೂರಕವಾಗಿ ಡೈರೆಕ್ಟರ್ಗಳು ಏನು ಮಾಡಬೇಕು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕಡ್ಡಾಯವಾಗಿ ಕಂಪನಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಚೀಫ್ ಎಕ್ಸಿಕ್ಯೂಟಿವನ್ನು ಅಪಾಯಿಂಟ್ ಮಾಡ್ಕೊಳ್ಳೇಬೇಕು ನೋಂದಾಯಿತ ಆದಮೇಲೆ. ಅವರ ಕ್ವಾಲಿಫಿಕೇಷನ್ ಏನು, ಅವರ ಎಜುಕೇಷನ್ ಏನು, ಎಲಿಜಿಬಿಲಿಟಿ ಏನು, ಅವರ ಡ್ಯೂಟಿಗಳೇನು, ಅವ್ರ ರೆಸ್ಪಾನ್ಸಿಬಿಲಿಟಿ ಏನು, ಅದನ್ನೆಲ್ಲ ವಿವರವಾಗಿ ಹೇಳಿರ್ತಾರೆ. ಬೋನಸ್ ಯಾವ ಥರ ಕೊಡಬೇಕು, ಡಿವಿಡೆಂಡ್ ಯಾವ ಥರ ಕೊಡಬೇಕು, ಶೇರ್ ಟ್ರಾನ್ಸ್ಫರ್ ಯಾವ ಥರ ಮಾಡಬೇಕು, ಬೋರ್ಡ್ ಮೀಟಿಂಗ್ ಯಾವ ಥರ ಕರಿಬೇಕು, ಜನರಲ್ ಮೀಟಿಂಗನ್ನು ಯಾವ ಥರ ಕರಿಬೇಕು, ಯಾವ ಥರ ಎಲೆಕ್ಷನ್ ಮಾಡಬೇಕು, ಯಾವ ಥರ ಪೋಲನ್ನು ಕನ್ಸಿಡರ್ ಮಾಡಬೇಕು. ಇವಾಗ ನೀವು ಮುಂಚೆ ಕೇಳಿದ್ರೆ ಡೈರೆಕ್ಟರ ಅವಧಿ ಎಷ್ಟು ಅಂತ, ಕಂಪನಿ ಕಾಯ್ದೆಯಲ್ಲಿ 5 ವರ್ಷದ ಅವಧಿಗೆ ಡೈರೆಕ್ಟರ್ಗಳನ್ನು ಅಪಾಯಿಂಟ್ ಮಾಡ್ಬೋದು. ಒಂದು ಒಬ್ಬ ಡೈರೆಕ್ಟರ್ 5 ವರ್ಷದ ಒಂದು ಅವಧಿ ಮಾಡ್ಬೋದು. ಅದೇ ರೀತಿ ಅಲ್ಲಿ ಒಂದು ಎಕ್ಸೆಂಪ್ಷನ್ ಅಥವಾ ಒಂದು ಪ್ರಿವಿಲೇಜನ್ನು ಕೊಟ್ಟಿದ್ದಾರೆ. ಏನಂದರೆ ನಿಮ್ಮ ಕಂಪನಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ 5ಕ್ಕಿಂತ ಕಡಿಮೆನೂ ಇಟ್ಕೊಬೋದು ಅಂತ, ಒಬ್ಬ ನಿರ್ದೇಶಕನ ಅವಧಿ. ಅಂದರೆ ಈಗ ಕೆಲವೊಂದು ಏರಿಯಾಗಳಲ್ಲಿ ಕಂಪನಿಯಲ್ಲಿ ಉತ್ಸಾಹಿ ಯುವಕರು ಇರ್ತಾರೆ ಅಥವಾ ಕೆಲಸ ಮಾಡುವಂಥ ಇಂಟ್ರೆಸ್ಟ್ ಇರುವಂಥ ನಿರ್ದೇಶಕರು ಇರ್ತಾರೆ, ಅವರಿಗೆ ಅವಕಾಶ ಸಿಗಲಿ ಅಂತ 1 ವರ್ಷ ಮೇಲ್ಪಟ್ಟು 5 ವರ್ಷಕ್ಕೆ ಕೆಳಗೇನೋ ಕೂಡ ನೀವು ಫಿಕ್ಸ್ ಮಾಡ್ಬೋದು ಒಬ್ಬ ಡೈರೆಕ್ಟರ್ನ ಅವಧಿಯನ್ನು. ಅಂದರೆ 2 ವರ್ಷಕ್ಕೂ ಫಿಕ್ಸ್ ಮಾಡ್ಬೋದು, 3 ವರ್ಷಕ್ಕೂ ಫಿಕ್ಸ್ ಮಾಡ್ಬೋದು. ಅದನ್ನು ಕೂಡ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ವಿವರವಾಗಿ ನಾವು ಹಾಕೋಬೋದು ಯಾವ ಥರ ಅವರ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತ. ಈ ಕಂಪನಿ ನೋಂದಣಿ ಮಾಡೋದಕ್ಕೆ ಯಾರು ಸಹಾಯವನ್ನು ತಗೋಬೇಕಾಗತ್ತೆ, ಚಾರ್ಟೆಡ್ ಅಕೌಂಟೆಂಟ್ನ ಅಥವಾ ಕಂಪನಿ ಸೆಕ್ರೆಟರಿಗಳದ್ದ? ನೋಂದಣಿ ಮಾಡಲಿಕ್ಕೆ ಕಂಪನಿ ಚಾರ್ಟೆಡ್ ಅಕೌಂಟೆಂಟ್ದು ಸಹಾಯ ತಗೋಬೋದು, ಕಂಪನಿ ಸೆಕ್ರೆಟರಿ ಸಹಾಯ ತಗೋಬೋದು. ಆದರೆ ಅವರು ಈ ಕಂಪನಿ ನೋಂದಣಿ ಮಾಡುವ ಪ್ರಕ್ರಿಯೆಯಲ್ಲಿ ಎಷ್ಟು ಪರಿಣಿತಿಯನ್ನು ಪಡೆದಿದ್ದಾರೆ ಅನ್ನೋದನ್ನು ಮೊದಲು ನೋಡ್ಕೋಬೇಕಾಗಲ್ಲ. ಈಗ ಯಾವುದೇ ಒಂದು ಕಂಪನಿಗೆ ಇಬ್ಬರು ಬೇಕಾಗ್ತಾರ, ಕಂಪನಿ ಸೆಕ್ರೆಟರಿನೂ ಮತ್ತು ಚಾರ್ಟೆಡ್ ಅಕೌಂಟೆಂಟ್ಸ್ ಇಬ್ಬರು ಬೇಕಾಗ್ತಾರ? ಖಂಡಿತ ಬೇಕಾಗ್ತಾರೆ. ಓಕೆ. ಕಂಪನಿ ನೋಂದಾಯಿತ ಪ್ರಕ್ರಿಯೆಯಲ್ಲಿ ಕಂಪನಿಯ ಕಾಂಪ್ಲೈನ್ಸ್ ಏನು ಹೇಳ್ತೀವಲ್ಲ, ಕಂಪನೀಸ್ ಆ್ಯಕ್ಟ್, ಕಂಪನಿ ಕಾಯ್ದೆ 2013, ಅದರೆಲ್ಲ ಸಂಪೂರ್ಣ ಕಾನೂನು ಅನುಸರಣೆಗಳನ್ನು ಕಂಪನಿ ಸೆಕ್ರೆಟರಿಯವರು ತಿಳಿಸ್ಕೊಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ಸರಿ. ಅದಾದ ನಂತರ, ನೋಂದಾಯಿತ ಆದ ನಂತರ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ, ಅದಕ್ಕೆ ಆಡಿಟ್ ಅನ್ನು ಪ್ರತಿ ವರ್ಷ ಮಾಡಬೇಕಾಗತ್ತೆ. ಸ್ಟ್ಯಾಟ್ಯುಟರಿ ಆಡಿಟ್ ಅಂತ ಹೇಳ್ತೀವಿ. ಒಂದು ಲಿಮಿಟ್ ದಾಟಿದ್ರೆ ಕೆಲವೊಂದು ಇನ್ಕಮ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಆಡಿಟ್ ಅಂತ ಹೇಳ್ತೀವಿ, ಅದನ್ನು ಮಾಡಲಿಕ್ಕೆ ಸರ್ವಿಸನ್ನು ಚಾರ್ಟ್ ಅಕೌಂಟೆಂಟ್ ಕೊಡಬೇಕಾಗತ್ತೆ. ಈ ಕಂಪನಿ ನೋಂದಣಿ ಆದಮೇಲೆ ಶೇರ್ ಸರ್ಟಿಫಿಕೇಟ್ಗಳ ವಿತರಣೆ ಶುರುವಾಗುತ್ತಾ? ಹೌದು. ಕಂಪನಿ ನೋಂದಾಯಿತ ಆದಮೇಲೆ 2 ತಿಂಗಳ ಒಳಗಡೆ ಕಂಪನಿ 10 ಜನ ಸಬ್ಸ್ಕ್ರೈಬರ್ಗೆ ಕಂಪನಿಯವರು ಶೇರ್ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. ಅದಾದ ನಂತರದಲ್ಲಿ ಕಂಪನಿಯ ನಿರ್ದೇಶಕರುಗಳು ಕಂಪನಿಯ ಮೆಂಬರ್ಶಿಪ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬೇಕು. ಮೆಂಬರ್ಶಿಪ್ ಪ್ರೊಸೆಸ್ ಅಂದರೆ ಏನು, ಮೆಂಬರ್ಸ್ ಅಂದರೆ ಈ ಅವ್ರ ಸುತ್ತಮುತ್ತ ಇರುವ ಪ್ರೈಮರಿ ಪ್ರೊಡ್ಯೂಸರ್ಗಳನ್ನು ಹೋಗಿ ಮಾತಾಡಿಸಿ, ಈ ಥರ ನಮ್ಮ ಕಂಪನಿ ಇದೆ, ನಮ್ಮ ಕಂಪನಿಯಲ್ಲಿ ಸದಸ್ಯರಾಗಬಹುದು ನೀವು, ನಮ್ಮ ಕಂಪನಿಗೆ ಇಂಥ ಬೆನಿಫಿಟ್ಗಳನ್ನು, ಇಂಥ ಉಪಯೋಗಗಳನ್ನು ನೀವು ಪಡ್ಕೋಬೋದು, ಸೌಲಭ್ಯಗಳನ್ನು ಪಡ್ಕೋಬೋದು ಅಂತ ಹೇಳಿ ಅವರನ್ನು ಸದಸ್ಯರನ್ನಾಗಿ ಮಾಡ್ಕೋಬೇಕಾಗತ್ತೆ. ಸದಸ್ಯರನ್ನಾಗಿ ಮಾಡ್ಕೊಳ್ಳಿಕ್ಕೆ ಅವರಿಂದ ಷೇರು ಬಂಡವಾಳವನ್ನು ಕಲೆಕ್ಟ್ ಮಾಡಬೇಕಾಗತ್ತೆ, ತಗೋಬೇಕಾಗತ್ತೆ. ಆ ಷೇರು ಬಂಡವಾಳವನ್ನು ತಗೊಂಡು ಕಲೆಕ್ಟ್ ಮಾಡಾದಮೇಲೆ ನಾವು ಯಾರಿಂದ ಶೇರ್, ಎಷ್ಟು ಜನರಿಂದ ಷೇರು ಬಂಡವಾಳವನ್ನು ತಗೊಂಡಿದ್ದೀವೋ ಅವರೆಲ್ಲರಿಗೂ ಷೇರ್ ಅಲಾಟ್ಮೆಂಟ್ ಅಂತ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ. ಆ ಷೇರು ಅಲಾಟ್ಮೆಂಟ್ ಪ್ರಕ್ರಿಯೆ ಮಾಡಿದಾಗ ಮುಖ್ಯವಾಗಿ ಮಾಡಬೇಕಾಗಿರೋದು MCA ಅಂತ ನಾನು ಹೇಳಿದ್ನಲ್ಲ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಆ ವೆಬ್ಸೈಟಲ್ಲಿ ಎಷ್ಟು ಷೇರು ಬಂಡವಾಳವನ್ನು ನಾವು ಕಲೆಕ್ಟ್ ಮಾಡಿದ್ವಿ, ಯಾರಿಗೆ ಅದನ್ನು ಅಲಾಟ್ಮೆಂಟ್ ಮಾಡಿದ್ವಿ ಅನ್ನೋದನ್ನ ಸಂಪೂರ್ಣ ವಿವರಗಳನ್ನು ಅಲಾಟ್ಮೆಂಟ್ ರಿಟರ್ನನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅದಾದ ನಂತರದಲ್ಲಿ 2 ತಿಂಗಳ ಒಳಗಡೆ, ಆ ಅಲಾಟ್ಮೆಂಟ್ ಮಾಡಿ 2 ಮಂತ್ಸ್ ಒಳಗಡೆ ಯಾರಿಂದ ನಾವು ಷೇರು ಬಂಡವಾಳವನ್ನು ಕಲೆಕ್ಟ್ ಮಾಡಿರ್ತೀವಲ್ಲ ಮೆಂಬರ್ಸು ಅಂತ, ಅವರಿಗೆ ಷೇರು ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಬೇಕಾಗತ್ತೆ. ಸೊ ಇದು ಕಂಪನಿನೇ ಮಾಡಬೇಕಾ? ನಿರ್ದೇಶಕರುಗಳ ಜವಾಬ್ದಾರಿ. ಓಕೆ. ಅಂದರೆ ಇವರೇ ಪ್ರಿಂಟ್ ಮಾಡಿಸಿ ಕೊಡೋದ ಅಥವಾ ಕಂಪನಿ ಕಾಯ್ದೆ ಅಡಿನಲ್ಲಿ ಇದಕ್ಕೂ ಒಂದು ಅವಕಾಶ ಏನಾದ್ರು ಇರುತ್ತೆ ಹೇಗೆ? ಇಲ್ಲ, ಇದು ಕಂಪನಿ ಕಾಯ್ದೆಯಲ್ಲಿ ಯಾವ ಥರ ಷೇರ್ ಸರ್ಟಿಫಿಕೇಟ್ ಫಾರ್ಮೆಟ್ ಯಾವ ಥರ ಇರಬೇಕು ಅನ್ನೋದನ್ನು ಅವರು ನಿಗದಿಪಡಿಸಿದ್ದಾರೆ. ಓಕೆ. ಆ ಫಾರ್ಮೆಟ್ ಪ್ರಕಾರ ಅದರಲ್ಲಿ ವಿವರಗಳಿರ್ತದೆ. ಕಂಪನಿಯ ಹೆಸರು ಮೇಲ್ಬಿಡಬೇಕು ಲೆಟರ್ ಹೆಡ್ಡಲ್ಲಿ, ಅದಾದ ನಂತರದಲ್ಲಿ ಕೆಳಗಡೆ ಯಾರು ಶೇರ್ ಹೋಲ್ಡರ್ ಅಂತ ಅವರ ಹೆಸರು ಬರಬೇಕು, ಫೋಲಿಯೋ ನಂಬರ್ ಅಂತ ಇರ್ತದೆ, ಎಲ್ಲಿಂದ ಎಲ್ಲಿವರೆಗೆ ಎಷ್ಟು ಶೇರ್ಸು ಅನ್ನೋದನ್ನು ಆ ವಿವರಗಳನ್ನು ತುಂಬಿ ಆ ಫಾರ್ಮೆಟಲ್ಲೇ ಅದನ್ನು ಪ್ರಿಂಟ್ ಮಾಡಿ ಕೊಡಬೇಕಾಗತ್ತೆ. ಅಲ್ಲ, ಇದು ಈ ವ್ಯಕ್ತಿಗೆ ಕುಟುಂಬಕ್ಕೆ ಅನ್ನೋ ಒಂದು ಗೊಂದಲ ಇದೆ ಇಲ್ಲಿ. ಅಂದರೆ ಷೇರು ಅದರ ಮೌಲ್ಯ ಎಷ್ಟು, ಅದನ್ನು ಹೇಗೆ ನಿರ್ಧಾರ ಮಾಡಬೇಕು? ಷೇರಿನ ಮೌಲ್ಯವನ್ನು ಇಲ್ಲಿ ನಿರ್ಧಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಪ್ರೊಡ್ಯೂಸರ್ ಕಂಪನಿಯಲ್ಲಿ. ಏನಕ್ಕೆ ಅಂದರೆ ಇಲ್ಲಿ ಷೇರಿನ ಮೌಲ್ಯ ಜಾಸ್ತಿ ಆಗೋದಕ್ಕಿಂತ ಕಂಪನಿಯ ಮೌಲ್ಯ ಜಾಸ್ತಿ ಆಗ್ತಾ ಇರ್ತದೆ. ಅಂದರೆ ಕಂಪನಿಯಲ್ಲಿ ಅವರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಎಷ್ಟು ಆ್ಯಕ್ಟಿವ್ ಆಗಿ ಬಿಸ್ನೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅಷ್ಟರಲ್ಲಿ ಕಂಪನಿ ಡೆವಲಪ್ ಆಗ್ತಾ ಹೋಗುತ್ತೆ, ಮುಂದುವರಿತಾ ಹೋಗುತ್ತೆ. ಬೇರೆ ಕಂಪನಿಯಲ್ಲಿ ಶೇರಿನ ಮೌಲ್ಯ ಜಾಸ್ತಿ ಆದಾಗ ನಾನು ಬೇರೆ ಕೊಟ್ಬಿಡ್ಬೋದು, ಸೇಲ್ ಮಾಡಿಬಿಡ್ಬೋದು, ನಾನು ಟ್ರೇಡ್ ಮಾಡ್ಬೋದು ಶೇರ್ಸನ್ನು. ಅದು ಯಾವುದು ಈ ಪ್ರೊಡ್ಯೂಸರ್ ಕಂಪನಿಯಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಇಲ್ಲಿ ಎಷ್ಟೇ ಬೆಳೆದ್ರೂ ಶೇರಿನ ಮೌಲ್ಯ ಬೆಳೆದ್ರೂ ಕಂಪನಿಯ ಜೊತೆಗೆ ಬೆಳಿಬೇಕು ಹೊರತು ವ್ಯಕ್ತಿಗತವಾಗಿ ಯಾವುದೇ ಒಂದು ಶೇರಿನ ಮೌಲ್ಯವನ್ನು ನಾವು ನಿರ್ಧರಿಸಿಕ್ಕಾಗಲ್ಲ. ಅಲ್ಲ, ಈಗ ಎಲ್ಲರೂ 1,000 ರೂಪಾಯಿ ಪ್ಲಸ್ ಏನೋ 200, 250 ರೂಪಾಯಿ ಇಸ್ಕೋತಾರಲ್ಲ, ಏನದು? ಯೂಶುವಲ್ ಆಗಿ ಇರಬಹುದೇನ ಆ ಥರ? ಅದೇನು ಇರಬಹುದು ಅನ್ನೋದು ನಂದೊಂದು ಅಭಿಪ್ರಾಯ ಪ್ರಕಾರ, 1,000 ಷೇರು ಬಂಡವಾಳ ಅದರ ಮೇಲೆ ಏನು ತಗೊಳ್ತಾರಲ್ವಾ ಅದು ಮೆಂಬರ್ಶಿಪ್ ಶುಲ್ಕ ಅಂತ ತಗೋಬಹುದು. ಅಂದರೆ ಇವಾಗ 1,300 ಅಂತ ತಗೊಂಡಿದ್ದಿದ್ರೆ ಆ ಸಮಯದಲ್ಲಿ 1,000 ಷೇರು ಬಂಡವಾಳ ಅವರಿಗೆ 1,000 ಮೊತ್ತದ ಷೇರು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅಂದರೆ 1,000 ಮೊತ್ತದ ಷೇರು ಅಂದರೆ ಅದು ಒಂದು ಷೇರಾ ಅಥವಾ ಎಷ್ಟು ಷೇರು, ಹೇಗೆ ಅದು? ಅಥವಾ ಒಬ್ಬ ವ್ಯಕ್ತಿಗೆ ಒಂದು ಷೇರು ಅಂತನಾ, ಒಂದು ಕುಟುಂಬಕ್ಕೆ ಒಂದು ಷೇರು ಅಂತನಾ, ಹೇಗೆ ಸರ್ ಅದು? ಆ ಥರ ಯಾವುದೇ ರಿಸ್ಟ್ರಿಕ್ಷನ್ಸ್ಗಳು ಇರುವುದಿಲ್ಲ FPOದಲ್ಲಿ. FPOದಲ್ಲಿ ಇರುವುದಿಲ್ಲ. ಷೇರು ಬಂಡವಾಳ ಅಂದರೆ ಇವಾಗ 1,000 ಕೊಟ್ಟರೆ ಅವ್ರಿಗೆ ಎಷ್ಟು ಷೇರ್ಸ್ ಕೊಡಬೇಕು ಅಂತ ಹೇಗೆ ನಿರ್ಧರಿಸಬೇಕು ಅಂದರೆ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ನಲ್ಲಿ ಕ್ಯಾಪಿಟಲ್ ಕ್ಲಾಸ್ ಅಂತ ಇರ್ತದೆ. ಅದರಲ್ಲಿ ಷೇರಿನ ಮುಖಬೆಲೆ ಎಷ್ಟನ್ನು ನಾವು ನಿರ್ಧರಿಸಿದ್ದೀವಿ ಅಷ್ಟರ ಮೇಲೆ ನಾವು ಷೇರ್ ಕೊಡಬೇಕು. ಇವಾಗ 1 ಷೇರಿನ ಮುಖಬೆಲೆ 1,000 ಅಂತಿದ್ದರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನಲ್ಲಿ, ನಾವು ಅವರಿಗೆ 1,000 ಕೊಟ್ಟರೆ ಒಂದೇ ಷೇರ್ ಕೊಡಬೇಕಾಗ್ತದೆ. ಅದರ ಮುಖಬೆಲೆ ಕಡಿಮೆ ಆದಾಗ ಷೇರಿನ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಲ್ಲ, ವೋಟ್ ಹೇಗೆ ಅಂತ? ವೋಟಿಂಗ್, ವೋಟಿಂಗ್ ಒಬ್ಬ ಷೇರ್ ಹೋಲ್ಡರಿಗೆ ಒಂದು ವೋಟ್, ಅವನ ಹತ್ರ ಎಷ್ಟು ಬೇಕಾದರೂ ಷೇರ್ ಇಲ್ಲ, ಒಂದೇ ವೋಟ್. ಒಬ್ಬ ವ್ಯಕ್ತಿಗೆ ಒಂದು ವೋಟು, ಒಬ್ಬ ವ್ಯಕ್ತಿಗೆ ಷೇರಿನ ಸಂಖ್ಯೆನ ಅವಲಂಬಿಸೋದಿಲ್ಲ. ಆದರೆ ಮುಖಬೆಲೆಯನ್ನು ಆಧರಿಸಿ ಆತ ಹಾಕುವಂತಹ ಬಂಡವಾಳಕ್ಕೆ, ಈಗ 1,000 ಆತ 10,000 ಹಾಕ್ದ ಅಂದ್ರೆ 10 ಆತನಿಗೆ ಕೊಡ್ಬೋದು, 1,000 ಮುಖಬೆಲೆ ಆದ್ರೆ. ಹೌದು ಅಲ್ವಾ? ಅವರಿಗೆ ಏನು ಅದರಲ್ಲಿ ಅಡ್ವಾಂಟೇಜ್ ಅಂದ್ರೆ, ಅಂದ್ರೆ ನಾನು 10 ತಗೊಂಡಿದ್ದೀನಿ ನನಗೇನು ಅಡ್ವಾಂಟೇಜ್ ಇಲ್ವಾ ಅಂತ ಅವ್ನು ಕೇಳಿದ್ರೆ, ಅವರಿಗೆ ಅಡ್ವಾಂಟೇಜ್ ಯಾವಾಗ ಸಿಗ್ತದೆ, ಕಂಪನಿ ಒಳ್ಳೆ ಕಾರ್ಯದಲ್ಲಿ ತೊಡ್ಕೊಂಡು ಲಾಭಾಂಶವನ್ನು ಜಾಸ್ತಿ ಮಾಡಿ ಆ ಲಾಭಾಂಶವಲ್ಲಿ ಡಿವಿಡೆಂಟ್ ರೂಪದಲ್ಲಿ ಕೊಡ್ತಾರಲ್ಲ ಷೇರ್ಸ್ಗೆ, ಅವಾಗ ಅವನಿಗೆ ಜಾಸ್ತಿ ಸಿಗ್ತದೆ ಅಲ್ವಾ? ಅದನ್ನ ಒಂದ್ ಷೇರ್ಗೆ ಇಷ್ಟು ಅಂತ, ಒಂದ್ ಷೇರ್ಗೆ ಇಷ್ಟು ಅಂತ ಕೊಡ್ತಾರೆ. ಅದರಲ್ಲಿ ವ್ಯಕ್ತಿಪೂರ್ವಕವಾಗಿರಲ್ಲ, ನಂಬರ್ ಆಫ್ ಎಷ್ಟು ಅವನ ಹತ್ರ ಎಷ್ಟು ಷೇರ್ಸ್ ಇದೆ, 1 ಇಂತಿಷ್ಟು ಅಂತ ಹೇಳಿ ಅವನ ಹತ್ರ ಎಷ್ಟು ಷೇರ್ಸ್ ಇದೆ ಅಷ್ಟು ಕೊಡ್ತಾರೆ. ರೈತರೇ ಕಂಪನಿ ನಿರ್ವಹಣೆ ಮಾಡೋಕ್ಕಾಗಲ್ಲ, ಅದಕ್ಕಾಗಿ ಒಂದಷ್ಟು ಜನ ಅಪಾಯಿಂಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ಮೂಲ ದಾಖಲಿನಲ್ಲಿ ಉಲ್ಲೇಖಿಸಬೇಕಾ? ನಾನು CEO ತಗೋತೀನಿ, ಅಥವಾ ಒಬ್ಬ ಆಡಿಟರ್ನ ಇಟ್ಕೋತೀನಿ, ಅಥವಾ ಒಂದು ಅಕೌಂಟೆಂಟ್ ತಗೋತೀನಿ, ಇಷ್ಟು ಜನ ಕೆಲಸಗಾರನ ತಗೋತೀನಿ, ಅದೆಲ್ಲ ಇರಬೇಕಾ? ಅಥವಾ ಅವ್ರು ಇವ್ರ ಅನುಕೂಲಕ್ಕೆ ಮಾಡ್ಕೋಬೋದಾ? ಇಲ್ಲ, ಕೆಲವೊಂದು ನೀವು ಹೇಳಿದ್ರಲ್ಲ CEO ಮತ್ತು ಕಂಪ್ನಿ ಸೆಕ್ರೆಟರಿ ಮತ್ತು ಚಾರ್ಟ್ ಅಕೌಂಟೆಂಟ್ CA ಆಡಿಟರ್ ಅಂತ, ಇವು ಮೂರುಗಳು ಮೂಲ ದಾಖಲೆಗಳಲ್ಲಿ ಇರ್ತದೆ. ನಾವು ಈಗಾಗಲೇ ನಾನು ಮುಂಚೆ ಹೇಳಿದೆ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಅದರಲ್ಲಿ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂತ. CEO ಅಂದರೆ ಅವರ ಕ್ವಾಲಿಫಿಕೇಶನ್ ಏನು, ಯಾರನ್ನು ನೀವು CEO ಆಗಿ ಅಪಾಯಿಂಟ್ ಮಾಡ್ಕೋಬೇಕು. ನಾವು ಅದರಲ್ಲಿ ಹಾಕ್ಬೋದು, ಇದು ನಿರ್ದೇಶಕರ ಬೋರ್ಡ್ ಆಫ್ ಡೈರೆಕ್ಟರ್ಸರ ವಿವೇಚನೆಗೆ ಬಿಟ್ಟಿದ್ದು ಅಂತಲೂ ಹಾಕ್ಬೋದು. ಅಥವಾ ಸ್ಪೆಸಿಫಿಕ್ ಆಗಿ MSc ಅಗ್ರಿ ಆಗಿರಬೇಕು, ಅಥವಾ BSc ಅಗ್ರಿ ಆಗಿರಬೇಕು, MCOM ಆಗಿರಬೇಕು, ಪೋಸ್ಟ್ ಗ್ರಾಜ್ಯುಯೇಷನ್ನೇ ಆಗಿರಬೇಕು, 2 ಎಕ್ಸ್ಪೀರಿಯೆನ್ಸೇ ಇರಬೇಕು, ಕಂಪನಿ ವ್ಯವಹಾರಗಳಲ್ಲಿ ಅನುಭವ ಉಳ್ಳವರಾಗಿರಬೇಕು ಅನ್ನೋದನ್ನು ಕೂಡ ನಾವು ಅದನ್ನು ಹಾಕ್ಬೋದು. ಆದರೆ CEO ಅಪಾಯಿಂಟ್ಮೆಂಟ್ ಬಗ್ಗೆ ಮೂಲ ದಾಖಲೆಗಳಲ್ಲಿ ಹಾಕಬೇಕು. ಅದೇ ರೀತಿ CSO ಮತ್ತು ಆಡಿಟರ್, ಕಂಪನಿ ಸೆಕ್ರೆಟರಿ ಮತ್ತು ಆಡಿಟರ್ ಅಪಾಯಿಂಟ್ಮೆಂಟ್ಗಳನ್ನು ಕೂಡ ಮೂಲ ದಾಖಲೆಗಳಲ್ಲಿ ಇದ್ದೇ ಇರ್ತದೆ. ಈ ಅಕೌಂಟೆಂಟ್ಗಳದ್ದೇನು ಬೇಡವಾ? ಅಕೌಂಟೆಂಟ್ಗಳದ್ದು ಬೇಡ, ಬೇಡ ಅಂದರೆ ಆಫೀಸ್ ಸ್ಟಾಫ್ ಅಂತೀವಲ್ಲ ಅದದ್ದಲ್ಲ, ಅವ್ರದ್ದೇನು ಬೇಕಾಗಲ್ಲ. ಅದನ್ನೆಲ್ಲ ಅವರು ನಿರ್ದೇಶಕರ ಮಂಡಳಿಯಲ್ಲಿ ಅನುಮೋದನೆ ತಗೊಂಡು ರೆಸೊಲ್ಯೂಷನ್ ಪಾಸ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ಗಳನ್ನು ಮಾಡ್ಕೋಬೋದು ಅವರು. ಈಗ ಬೇರೆ ಬೇರೆ ಸೌಲಭ್ಯಗಳನ್ನು ತೆಗೆದುಕೊಳ್ಳೋದಕ್ಕಾಗಿ ದಾಖಲಾತಿಗಳೇನಾದರೂ ಕೊಡಬೇಕು ಅನ್ನೋದೇ ಆದರೆ ಇಷ್ಟೇ ದಾಖಲಾತಿ ಸಾಕ? ಕಂಪನಿ ನೋಂದಾಯಿತ ಒಂದು ಸರ್ಟಿಫಿಕೇಶನ್ ಏನಿದೆಯಲ್ಲ ಅದನ್ನು ಕೊಟ್ಟರಷ್ಟೇ ಸಾಕ, ಅಥವಾ ಇನ್ನೂ ಏನೇನಾದ್ರೂ ಕೊಡಬೇಕಾಗ್ತದೆ? ಖಂಡಿತ ಬೇಕಾಗ್ತದೆ. ಇವಾಗ ಒಂದು ಬಿಸ್ನೆಸ್ಸನ್ನು ನಾವು ಮಾಡಬೇಕು ಅಂದರೆ ಮೂಲ ಇದು ಜನನ ಪ್ರಮಾಣ ಪತ್ರ ಅಷ್ಟೇ ನಿಮಗೆ. ಈಗ ನಾವು ಏನು ಹುಟ್ಟದಾಗ ಮುನ್ಸಿಪಲ್ ಕಾರ್ಪೊರೇಷನಿಂದ ಜನನ ಪ್ರಮಾಣ ಪತ್ರ ತಗೊಳ್ತೀವಲ್ಲ ಅಷ್ಟೇ. ಆಮೇಲೆ ನೀವು ಮುಂದೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ನೀವು ಪ್ಯಾನು, ಆಧಾರು, ನಿಮ್ಮ ಬೇರೆ ಬೇರೆ ಮತ್ತೊಂದಿಷ್ಟು ಕೇಳ್ತಾರಲ್ವಾ? ಕಂಪನಿಗೂ ಅದೆಲ್ಲ ಬರುತ್ತಾ? ಪ್ಯಾನ್ ಬರ್ತದೆ, ಆಧಾರ್ ಬರಲ್ಲ. ಕಂಪನಿಗೂ ಸಹಿತ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನೋದು ಜನನ ಪ್ರಮಾಣ ಪತ್ರ ಇದ್ದಾಗ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಅದಾದ ನಂತರದಲ್ಲಿ ಅವರು ಮುಂದಿನ ಬಿಸ್ನೆಸ್, ಮುಂದಿನ ಸ್ಟೆಪ್ ಬಿಸ್ನೆಸ್ ಮಾಡ್ಕೋಬೇಕು ಅಂದರೆ ಪ್ಯಾನ್ ಬೇಕಾಗುತ್ತೆ. ಪ್ಯಾನು ನೋಂದಣಿ ಪ್ರಕ್ರಿಯೆಯಲ್ಲೇ ಇಶ್ಯೂ ಆಗುವಂಥದ್ದು. ಈಗ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡುವ ಸಂದರ್ಭದಲ್ಲೇ ಪ್ಯಾನ್ ಕೂಡ ಬರುವಂಥದ್ದು. ಸರಿ, ಅದಾದ ನಂತರದಲ್ಲಿ ಕಂಪನಿ ವ್ಯವಹಾರ ಜಿ ಎಸ್ ಟಿ ವ್ಯಾಪ್ತಿಗೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಾವು ಏನು ಸರ್ವಿಸ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಜಿ ಎಸ್ ಟಿ ಅದರ ಒಳಪಟ್ಟಿದ್ದರೆ ಅಥವಾ ಈಗಿನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಜಿ ಎಸ್ ಟಿಗೆ, ಅಂದರೆ ಇವಾಗ ಅವರು ಇನ್ಪುಟ್ ಬಿ ಟು ಬಿ ಬಿಸ್ನೆಸ್ ಅಂತ ಏನು ಹೇಳ್ತೀವಿ, ಬಿಸ್ನೆಸ್ ಟು ಬಿಸ್ನೆಸ್ ಬಿಸ್ನೆಸ್ ಸೇಲ್ಸ್ ಅಂತ, ಆ ಥರ ಕಾಂಟ್ರಾಕ್ಟ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಜಿ ಎಸ್ ಟಿ ನೋಂದಣಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಕೇಳ್ತಾರೆ. ಆ ಸಮಯದಲ್ಲಿ ಅವರು ಜಿ ಎಸ್ ಟಿ ನೋಂದಣಿಯನ್ನು ಕೂಡ ಮಾಡಿಸ್ಕೋಬೇಕಾಗತ್ತೆ. ಆಮೇಲೆ ಆಹಾರ ಧಾನ್ಯಗಳು ಅಥವಾ ಆಹಾರ ಉತ್ಪನ್ನಗಳ ಬಿಸ್ನೆಸ್ ಮಾಡ್ತಾರೆ ಅಂದರೆ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಕೃಷಿ ಉತ್ಪನ್ನಗಳು ಅಂದರೆ ಆಲ್ಮೋಸ್ಟ್ ಅದರಲ್ಲಿ ಆಹಾರ ಧಾನ್ಯಗಳು ಮತ್ತು ಆಹಾರ ಉತ್ಪನ್ನಗಳೇ ಇರುವಂಥದ್ದು. ಆ ಸಂದರ್ಭದಲ್ಲಿ ಅವರು ಎಫ್ ಎಸ್ ಎಸ್ ಎ ಐ ಲೈಸೆನ್ಸನ್ನು ತಗೋಬೇಕಾಗತ್ತೆ. ಅದನ್ನು ಬಿಟ್ಟು ಇಯರ್ಲಿ ಕೆಲವೊಂದು ಟ್ಯಾಕ್ಸ್ಗಳನ್ನು, ಪ್ರೊಫೆಷನಲ್ ಟ್ಯಾಕ್ಸು, ಲೇಬರ್ ಲೈಸೆನ್ಸ್ಗಳು, ಸೀಡ್ ಲೈಸೆನ್ಸು, ಪೆಸ್ಟಿಸೈಡ್ ಲೈಸೆನ್ಸು, ಈ ಥರ ಹಲವಾರು ಅವರು ಯಾವ ನೇಚರ್ ಆಫ್ ಬಿಸ್ನೆಸ್ಸನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಭಾಳಷ್ಟು ದಾಖಲಾತಿಗಳನ್ನು ಕಂಪ್ನಿಯವರು ತಗೋಬೇಕು. ಖಂಡಿತ. ಎಷ್ಟು ರೆಕಾರ್ಡ್ಸ್ಗಳನ್ನು ಮಿನಿಮಮ್ ಎಷ್ಟು ರೆಕಾರ್ಡ್ಸ್ ಇಡಬೇಕಾಗ್ತದೆ ಕಂಪ್ನಿಯವರು? ಮಿನಿಮಮ್ ಅಂದ್ರೂ ಅವರಿಗೆ ಬುಕ್ಸ್ ಆಫ್ ಅಕೌಂಟನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಬುಕ್ಸ್ ಆಫ್ ಅಕೌಂಟ್ಸ್ ಅಂದರೆ ಕ್ಯಾಶ್ ಬುಕ್ ಇರ್ಬೋದು, ಮತ್ತು ಪರ್ಚೇಸ್ ಬುಕ್ ಇರ್ಬೋದು, ಸೇಲ್ಸ್ ರಿಜಿಸ್ಟರ್ ಇರಬಹುದು, ಸ್ಟಾಕ್ ರಿಜಿಸ್ಟರ್ ಇರಬಹುದು, ವೋಚರ್ಸ್ ಇರಬಹುದು, ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಅಥವಾ ಪಾಸ್ಬುಕ್, ಅಪ್ ಟು ಡೇಟ್ ಪಾಸ್ಬುಕ್ಗಳನ್ನು ಅವರು ಕಡ್ಡಾಯವಾಗಿ ರೆಕಾರ್ಡ್ ಮಾಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಕಂಪನಿ ಕಾಯ್ದೆ ಪ್ರಕಾರ ಸ್ಟ್ಯಾಟ್ಯುಟರಿ ರಿಜಿಸ್ಟರ್ ಅಂತ ಹೇಳ್ತೀವಿ, ಏನಂದ್ರೆ ಮೆಂಬರ್ಸ್ಗಳ ರಿಜಿಸ್ಟರ್ಗಳು. ಇವಾಗ ಸದಸ್ಯರುಗಳನ್ನು ಮಾಡ್ಕೊಳ್ತಾರಲ್ಲ ಅವರು, ಆ ಸದಸ್ಯರ ರಿಜಿಸ್ಟರ್ಗಳನ್ನು ಅವರು ಮೇಂಟೈನ್ ಮಾಡಬೇಕು. ಅವರ ಸಂಪೂರ್ಣ ವಿವರ ಏನು ಕೊಟ್ಟಿರ್ತಾರೆ ಅದರಷ್ಟು ರಿಜಿಸ್ಟರನ್ನು, ಡೈರೆಕ್ಟರ ರಿಜಿಸ್ಟರ್ಗಳು ಅದಷ್ಟನ್ನು ಕೂಡ ಅವರು ಮೇಂಟೈನ್ ಮಾಡಬೇಕಾಗತ್ತೆ. ಅಸೆಟ್ಗಳ ರಿಜಿಸ್ಟರು, ಕಂಪನಿಯಲ್ಲಿ ಎಷ್ಟು ಆಸ್ತಿ ಇದೆ, ಅಂದರೆ ಆಸ್ತಿ ಅಂದರೆ ಜಮೀನ್ ಅಂತಲೇ ಅರ್ಥ ಅಲ್ಲ, ಟೇಬಲ್ ಕೂಡ ಆಸ್ತಿನೇ, ಅಸೆಟ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಟೇಬಲ್, ಚೇರ್ಸು, ಕಂಪ್ಯೂಟರ್ಸು, ಒಂದು ಪೆನ್ನಿಂದ ಹಿಡಿದು ಎಲ್ಲದನ್ನೂ ಅವರು ರೆಕಾರ್ಡ್ ಮಾಡ್ಕೊಂಡು ಇರಬೇಕಾಗತ್ತೆ ಕಡ್ಡಾಯವಾಗಿ. ಅದೇ ನೋಡಿ, ಒಂದು ಕಂಪನಿ ಅಂತ ನಾವು ಸುಲಭವಾಗಿ ಹೇಳ್ತೀವಿ, ಆದರೆ ಅದು ಕೂಡ ಒಂದು ವ್ಯಕ್ತಿಯ ರೀತಿನೇ. ಅದಕ್ಕೊಂದು ಐಡೆಂಟಿಟಿ ಕೊಟ್ಟು ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗುವಂತಹ ವಿಚಾರ ಏನಿದೆ ಅದು ಕಲೆ ಅಷ್ಟೇ ಅಲ್ಲ, ವ್ಯವಹಾರವೂ ಕೂಡ. ಶ್ರೀಪಾದ್ ಸಾರಂಗ್ ಅವರೇ, ಹೆಚ್ಚಿನ ಮಾಹಿತಿ ತಮ್ಮಿಂದ ನೇರವಾಗಿ ಪಡಿಬೇಕು ಅಂತಾದರೆ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? 9 4 8 3 6 4 8 0 3 8. ಇನ್ನೊಮ್ಮೆ ಹೇಳ್ತೀರಾ? 9 4 8 3 6 4 8 0 3 8. ಇನ್ನೂ ಒಂದ್ಸರಿ ಹೇಳ್ಬಿಡಿ ಶ್ರೀಪಾದ್. 9 4 8 3 6 4 8 0 3 8. ಒಳ್ಳೆಯದು ಶ್ರೀಪಾದ್ ಸಾರಂಗ್ ಅವರೇ, ಇದುವರೆಗೂ ಕೂಡ ತಾವು ಒಂದು ರೈತ ಉತ್ಪಾದಕ ಕಂಪನಿಯನ್ನು ಯಾವ ರೀತಿ ನೋಂದಣಿ ಮಾಡಬೇಕು, ಏನೆಲ್ಲ ದಾಖಲಾತಿಗಳನ್ನು ಅದಕ್ಕೆ ಒದಗಿಸ್ಬೇಕಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರೆ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಉತ್ಪಾದಕ ಸಂಸ್ಥೆಗಳ ನೋಂದಣಿಯನ್ನು ಕುರಿತು ಕಂಪನಿ ಕಾರ್ಯದರ್ಶಿ ಶ್ರೀಪಾದ್ ಸಾರಂಗ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ತೋಟದ ಬೆಳೆಗಳು ಹಾಗೂ ಸಂಬಾರ ಬೆಳೆಗಳ ಸಂಸ್ಕರಣಾ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಡಾಕ್ಟರ್ ಬೆಟ್ಟದಯ್ಯ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ಮ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ, ಬೆಳೆಯೋಣ ಕೊಳ್ಳೋಣ ಮೌಲ್ಯ ವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದು ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ, ರೈತರ ಬವಣೆಗೆ ಸಾಲದ